ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭೀ ಭಾಯಿ. ಹಾಂ, ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಕ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಸಮಗ್ರ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಜೊತೆಗೆ ರೈತರಿಗೆ ಸಲಹೆ ಜನಪದ ಗೀತೆಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಶಿವನು ಬಂದ ಕೈಲಾಸದಿಂದ ಮನೆಗೆ ಬಂದ ಅಮ್ಮ. ಚಿತ್ರದುರ್ಗದ ಶ್ರೀ ಸದ್ಗುರು ಕಬೀರಾನಂದ ಆಶ್ರಮವು ಪರಂಪರೆಯಂತೆ ಪ್ರತಿ ವರ್ಷವೂ ಶಿವನಾಮ ಸಪ್ತಾಹವನ್ನು ಮಹಾಶಿವರಾತ್ರಿ ಸಮಯದಲ್ಲಿ ಆಚರಿಸುತ್ತಾ ಬರುತ್ತಿದೆ. ಇದೇ ತಿಂಗಳ 22ರ ಶನಿವಾರದಿಂದ ಆರಂಭವಾಗಿ 27ರ ಗುರುವಾರದವರೆಗೂ 95ನೇ ಮಹಾಶಿವರಾತ್ರಿ ಮಹೋತ್ಸವ ಕಬೀರಾನಂದ ಸ್ವಾಮಿ ಮಹಾವೇದಿಕೆಯಲ್ಲಿ ಜರುಗಲಿದೆ. ಪೀಠಾಧ್ಯಕ್ಷರಾದ ಸದ್ಗುರು ಶಿವಲಿಂಗಾನಂದ ಮಹಾಸ್ವಾಮಿಗಳು ನಾಡಿನ ಸಾಧು ಸಂತರನ್ನು, ಶ್ರೇಷ್ಠ ಸಾಹಿತಿಗಳನ್ನು, ವಿಚಾರವಂತರನ್ನು ಬರಮಾಡಿಕೊಂಡು ಮಹಾಶಿವರಾತ್ರಿಗೆ ಸಾಂಸ್ಕೃತಿಕ ಮೆರಗು ತರುತ್ತಿದ್ದಾರೆ. ಪ್ರತಿದಿನ ರಾತ್ರಿ ಕಾರ್ಯಕ್ರಮದ ನಂತರ ಕಿರೀಟ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗವಿರುತ್ತದೆ. ಸರ್ವರು ಭಾಗವಹಿಸಿ ಶ್ರೀ ಗುರು ಕೃಪೆಗೆ ಪಾತ್ರರಾಗುವಂತೆ ಶ್ರೀಮಠವು ಕೋರಿದೆ. ಕಬೀರಾನಂದ ಆಶ್ರಮದ ಮಹಾಶಿವರಾತ್ರಿ ಮಹೋತ್ಸವಕ್ಕೆ ಶುಭ ಕೋರುತ್ತಿರುವವರು ಎಂ ಹುಚ್ಚುರಾಯ ಶೆಟ್ಟಿ ಹಾಗೂ ಎಂ ಎಚ್ ಚಂದ್ರಶೇಖರ ಶೆಟ್ಟಿ ಜ್ಯುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ನಮ್ಮಲ್ಲಿ ಅತ್ಯಾಧುನಿಕ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳು ಲಭ್ಯ. ಶಿವನು ಬಂದ ಕೈಲಾಸದಿಂದ ಮನೆಗೆ ಬಂದ ಅಮ್ಮ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫಿನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಸಮಗ್ರ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಒಂದು ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಿಕೊಂಡು ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಸ್ ವಂಕರಪ್ಪ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ಬೇಸಿಗೆ ಬಂತು ಅಂತಂದ್ರೆ ಅಡಿಕೆ ಒಂದು ಬೆಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗ ಅಡಿಕೆ ಬೆಳೆಯನ್ನ ಬೇಸಿಗೆ ಕಾಲದಲ್ಲಿ ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಬಹುದು ಸರ್? ಮೂಲತಃವಾಗಿ ಹೇಳ್ಬೇಕು ಅಂದ್ರೆ ಅಡಿಕೆ ಬೆಳೆ ಮಲೆನಾಡಿನಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ವು. ಅಡಿಕೆ ಬೆಳೆ ಬೆಳಿಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, 1000 ಮಿಲಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಬರೋ ಪ್ರದೇಶದೇ ಬೆಳೆಯೋದು. ಅಂತ ಪ್ರದೇಶದಲ್ಲಿ ಅಡಿಕೆ ಬೆಳೆಗೆ ಸೂಕ್ತವಾಗಿರ್ತದೆ. ಆದ್ರೆ ಕಾಲಾನಂತರ ಕಾಲಘಟ್ಟದಲ್ಲಿ ನಾವೇನ್ ಮಾಡುದು, ನಮ್ಮ ಬಯಲು ಪ್ರದೇಶಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಪರಿಚಯ ಮಾಡಿಕೊಂಡು ಆ ನಂತರ ಇದು ಆ ಅಡಿಕೆ ಬೆಳೆನೂ ಕೂಡ ನಮ್ಮಲ್ಲಿ ಚೆನ್ನಾಗಿ ಹೊಂದ್ಕೊಳ್ತಾ ಬಂತು. ಸೊ ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥ ಏನು 500-600 ಮಿಲಿಮೀಟರ್ ಮಳೆಯಲ್ಲೂ ಕೂಡ ನಾವು ಅದನ್ನ ಅಡಿಕೆ ಬೆಳೆಗೆ ಬೆಳೆಸ್ಕೊಳ್ತಾ ಬಂದ್ವಿ. ಸೊ ಪ್ರಾರಂಭಿಕ ಹಂತದಲ್ಲಿ ಕೆಲವು ರೈತರು ಮಾತ್ರ ಅಡಿಕೆ ಬೆಳೀತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳು ಏನಾಗಿದೆ ಅಂದ್ರೆ ಅಡಿಕೆ ಬೆಳೆ ಎಲ್ಲಾ ಬೆಳೆಯನ್ನು ಮೀರಿ ನಿಲ್ಲೋ ಲೆವೆಲ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಕಾರಣದಲ್ಲಿ ನಾವು ಅಡಿಕೆ ಬೆಳೆ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡುವಂತ ಪರಿಸ್ಥಿತಿ ಬಂದಿದೆ. ಆಮೇಲೆ ಮುಖ್ಯವಾಗಿ ಇವತ್ತು ಅಡಿಕೆ ಬೆಳೆಗೆ ಸಮಸ್ಯೆಗೆ ಮುಖ್ಯವಾದ ವಾತಾವರಣ ಬದಲಾವಣೆ ಆಗಿದೆ. ಹಾಗಾಗಿ ನಾವು ಇವತ್ತು ಯಾಕೆ ಇವತ್ತಿನ ಚರ್ಚೆ ಇಟ್ಟಿದೀವಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಅಡಿಕೆ ಬೆಳೆ ಹೆಂಗೆ ನಿರ್ವಹಣೆ ಮಾಡಬೇಕು. ಈಗ ನಾವು ರೈತ ಬಾಂಧವನ್ನ ಪ್ರತಿ ಬಾರಿ ನಾವು ಪಾಠ ಮಾಡ್ಬೇಕಾದ್ರೆ ನಾವು ತಿಳಿಸ್ತಾ ಇರ್ತೀವಿ ಏನಂತ, ರೈತ ಬಾಂಧವರೇ ಅಡಿಕೆ ಬೆಳೆಯನ್ನು ನಾವು ಉಳಿಸ್ಕೋಬೇಕು ಅಂದ್ರೆ ನಾವಿವತ್ತು ಅಡಿಕೆ ಬೆಳೆ ಜೊತೆಗೆ ಇತರೆ ಬೆಳೆಗಳನ್ನು ಬೆಳೆದ್ಬಿಟ್ಟು ವಾತಾವರಣವನ್ನ ಬದಲಾವಣೆಯನ್ನು ನಾವು ಕಂಡ್ಕೋಬೇಕು. ನಾವು ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಡಿಕೆ ಬೆಳೆ ನಮ್ಮಲ್ಲಿ ಇಲ್ಲಿವರೆಗೂ ಚೆನ್ನಾಗಿ ಹೊಂದ್ಕೊಂಡಿತ್ತು. ಆದರೆ ಕಳೆದ ವರ್ಷದಿಂದ ಏನಾಗಿದೆ ಅಂದ್ರೆ 50%ಕ್ಕಿಂತ ಹೆಚ್ಚು ಇಳುವರಿ ಕುಂಠಿತ ಆಗಿದೆ. ಇವತ್ತು ಬೆಳಗ್ಗೆ ರೈತರು ಬಂದಿದ್ರು, ಹಿರಿಯೂರು ತಾಲೂಕಿನ ರೈತರು, ಅವ್ರು ಹೇಳಿದ್ರು, ಸಾರ್ ಕಳೆದ ನಾನು ಹಿಂದೆ ಎಲ್ಲ ನನಗೆ 50-60 ಲಕ್ಷ ಆದಾಯ ಪಡ್ಕೊಂತಿದ್ದೆ, ಕಳೆದ ವರ್ಷದಿಂದ ನನಗೆ ಬರೀ 17 ಲಕ್ಷ ಬಂತು. ಅಂತ ಯೋಚನೆ ಮಾಡಿ ಯಾವ ಸ್ಥಿತಿ ನಾವು ಬಂದ್ಬಿಡ್ತೀವಿ. ಕಾರಣ ನಾನು ರೈತ ಬಂದ್ರೆ ಕೇಳ್ಕೊಳ್ಳೋದಷ್ಟೇ, ಅಡಿಕೆ ಬೆಳೆ ಸೂಕ್ತವಾದ ಅದು ಮಲೆನಾಡಿನ ಬೆಳೆ. ನಮ್ಮಲ್ಲಿ ಕಳೆದ ವರ್ಷ ಬಿಸಿಲಿನ ತಾಪ ವಾತಾವರಣ ಬದಲಾಗಿರೋದ್ರಿಂದ ಅಡಿಕೆ ಬೆಳೆಗೆ ನಮ್ಮ ವಾತಾವರಣ ಹೇಗಾಗಿದೆ ಅಂದ್ರೆ ಸುಡುಗಾಡ್ ತರ ಆಗೋಗ್ಬಿಟ್ಟಿದೆ. ಅಡಿಕೆ ಬೆಳೆಗೆ ಸುಡುಗಾಡ್ ರೀತಿ ವಾತಾವರಣ ಸೃಷ್ಟಿಯಾಗುತ್ತೇನೋ ಅನ್ನೋ ಭಯ ಉಟ್ಕೊಂಡ್ಬಿಟ್ಟಿದೆ. ಈ ಮಲೆನಾಡಿನ ಬೆಳೆಯನ್ನ ನಾವು ಈ ಪ್ರದೇಶದಲ್ಲಿ ಈ ಸುಡುಗಾಡಿನ ತರ ಇರ್ತಕ್ಕಂಥ ವಾತಾವರಣ ಮಲೆನಾಡು ಮಾಡೋದು ನಮ್ಮ ಕೈಲೈತೆ. ಆದ್ರಿಂದ ಮಲೆನಾಡು ಮಾಡ್ಬೇಕಂದ್ರೆ ಮರ ಗಿಡ ಬೆಳೆಸು. ಆದ್ರಿಂದ ಅಡಿಕೆ ಬೆಳೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸುವ ಅಡಿಕೆ ಬೆಳೆಯಲು ಅಂತರ ಬೆಳೆಯಾಗಿ ಅಡಿಕೆ ತೋಟ ಸುತ್ತಲೂ ಮರ ಗಿಡಗಳನ್ನ ಮಲೆನಾಡಿನ ರೀತಿ ಬೆಳೆಸಿದ್ದೆ. ಆದ್ರೆ ನಾವು ಈ ಬೆಳೆಯನ್ನು ಕೂಡ ಕಾಪಾಡಿಕೊಳ್ಳೋದು, ಇದನ್ನ ಉಳಿಸ್ಕೊಳ್ಳುವ ಕಡೆ ನಾವು ಹೆಜ್ಜೆ ಇಡಬಹುದು ಅಂತಕ್ಕಂತ ನಾವು ಅನ್ಸುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಈಗ ಅಡಿಕೆ ಒಳಗಡೆ ಈಗ ಅಂತರ್ ಬೆಳೆ ಅಂತಂದ್ರೆ ಯಾವ ಯಾವ ಬೆಳೆಗಳನ್ನ ಬೆಳೀಲಿಕ್ಕೆ ಅವಕಾಶ ಇದೆ ಸರ್? ಸೊ ಅಂತರ ಬೆಳೆನಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಅಂತರ ಬೆಳೆ ಯಾಕೆ ಬೇಕು ಅಂತ ನಾವು ಯೋಚನೆ ಮಾಡಬೇಕು. ಅಡಿಕೆ ಬೆಳೆ ಒಂದನ್ನೇ ನಾವು ಬೆಳೆಕೊಂಡಿದ್ರೆ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಅದಕ್ಕೆ ತಡ್ಕೊಳ್ಳ ಸಿಕ್ತಿರೋದಿಲ್ಲ. ಸೊ ಅದಕ್ಕಾಗಿ ಅಂತರ ಬೆಳೆಗಳನ್ನ ಬೆಳೆಯ ಒಂದು ಅದಕ್ಕೆ ಪರ್ಯಾಯವಾಗಿ ನಮಗೆ ಆದಾಯ ಬರುತ್ತೆ. ಜೊತೆಗೆ ಅಂತರ್ ಬೆಳೆ ಬೆಳೆಯೋದ್ರಿಂದ ವಾತಾವರಣದಲ್ಲಿ ಇರ್ತಕ್ಕಂಥ ಉಷ್ಣತೆ ಕಡಿಮೆ ಆದ್ರೆ ಅನೇಕ ಸಮಸ್ಯೆಗಳು ಕಡಿಮೆ ಆಗ್ತವೆ. ಸೊ ಅಂತರ ಬೆಳೆ ತಾವು ಕೇಳಿದ ಹಾಗೆ ನಾವಿವತ್ತು ಕಾಳುಮೆಣಸು ಬೆಳೀತಾರೆ, ಅದೇ ತರ ಕೋಕೋ ಬೆಳೀತಾರೆ, ಬಾಳೆ ಬೆಳೀತಾರೆ, ಕೆಲವು ಮೇವಿನ ಬೆಳೆ ಬೆಳೀತಾರೆ, ಕೆಲವು ಹೂವಿನ ಬೆಳೆ ಬೆಳೀತಾರೆ. ಆ ನಂತರ ನಾವು ಇದೇನು ಬೆಳೆಯೋದಿಲ್ಲ ರೈತ ಬಂದ್ರೆ ನಾವು ಹೇಳ್ತೀವಿ ಏನು ಬೆಳೆಯಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಯಾಂಚ ಸೆಣಬು, ಕೆಲವು ರೈತರು ಗೊಬ್ಬರ ಗಿಡ ಬೆಳೀತಾರೆ, ಸೆಡೆ ಗಿಡ ಬೆಳೀತಾರೆ, ದ್ವಿದಳ ಧಾನ್ಯಗಳು ಬೆಳೀತಾರೆ, ದ್ವಿದಳ ಧಾನ್ಯಗಳು ಬೆಳೀತಾ ಇದಾರೆ. ಏನು ಬೆಳಿಲ್ಲ ಅಂದ್ರೆ ರೈತ ಬಂದವರಿಗೆ ನಾವು ಈ ಬೇಸಿಗೆ ಕಾಲ ಮುಗಿಯೋವರೆಗೂ ಏನ್ ಕಳೆ ಬೆಳೆದಿರುತ್ತೋ ಅದನ್ನ ಹಾಗೆಯೇ ಉಳಿಸ್ಕೊಳ್ಳಿ ಬೇಸಿಗೆ ಮುಗಿಯ ತನಕ ಅಂತ ಹೇಳ್ತೀವಿ. ಯಾಕೆಂದ್ರೆ ಅಂತರ ಬೆಳೆಗಳು ಅಥವಾ ಯಾವುದೇ ಬೆಳೆಗಳು ನಮ್ಮ ಅಡಿಕೆ ತೋಟ ಬೆಳೆಯೋದ್ರಿಂದ ವಾತಾವರಣವನ್ನ ದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಕಡಿಮೆ ಮಾಡಿಕೊಂಡು ದಾರಿ ಆಗುತ್ತೆ. ಆಮೇಲೆ ಬೆಳೆಗಳಿದ್ದಾಗ ಏನ್ ನಮಗೆ ಕಳೆಗಳು ಅಂತೀವಿ ಅವು ನಮ್ಮ ಹೊಲದಲ್ಲಿ ತೋಟದಲ್ಲಿ ಬೆಳೆದಾಗ ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದನ್ನ ರೈತ ಬಾಂಧವರು ಇಟ್ಕೋಬೇಕು. ಅಂದ್ರೆ ಒಂದು ವೇಳೆ ಏನು ಅವರು ಅಂತರ ಬೆಳೆ ಬೆಳೆಯಲಿಲ್ಲ ಅಂತಂದ್ರೆ ಈಗ ಬೇರೆ ಕಳೆಗಳನ್ನೂ ಅವರು ಬೇಸಿಗೆಯಲ್ಲಿ ತೆಗಿಬಾರ್ದು ತೆಗಿಬಾರ್ದು, ಬೇಸಿಗೆ ಕಾಲ ಮುಗಿಯವರೆಗೂ. ಸರ್, ಈಗ ಹಿಂದೆಲ್ಲ ಹಿಂದಿನ ವರ್ಷಕ್ಕೆ ನಾವು ಹೋಲಿಸಿದ್ರೆ ಈಗ ಸಾಕಷ್ಟು ಬಿಸಿಲಿನ ವಾತಾವರಣದಿಂದ ಅಡಿಕೆ ಬೆಳೆಯ ಒಂದು ಇಳುವರಿ ಮೇಲೆ ಪರಿಣಾಮ ಬೀರ್ತು ಅಂತ ಹೇಳಿದ್ರ, ಅಂದ್ರೆ ಈ ವರ್ಷದ ಮಟ್ಟಿಗೆ ನಾವು ಹೇಳ್ಬೇಕಂತಂದ್ರೆ ಈಗ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಡಿಕೆ ಬೆಳೆಯಲ್ಲಿ? ಸರ್, ಬಹಳ ಈಗ ಹೆಚ್ಚು ನೀರು ಕಟ್ಟಿದ್ರೆ ಸೂಕ್ತ ಅಂತ ಹೇಳಿದ್ರು, ಅಂದ್ರೆ ಅದಕ್ಕೆ ಎಷ್ಟು ಬೆಳೆಗೆ ಬೇಕೋ ಅಷ್ಟು ತೇವಾಂಶವನ್ನು ಕೊಟ್ಟರೆ ಉತ್ತಮ ಅಂತ ಹೇಳ್ತಿರ? ಹೌದು, ಸಹಜವಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ರೈತರಲ್ಲಿ ಅಡಿಕೆ ಬೆಳೆ ಅಂದ್ರೆ ಏನು ಅಂದ್ರೆ ಆಟೋ ಸ್ಟಾರ್ಟ್ ಹಾಕೋದು, ಆಟೋ ಸ್ಟಾರ್ಟ್ ಹಾಕಿ ಬೀಳು, ಇದು ನಮ್ಮಲ್ಲಿ ಬರ್ತಕ್ಕಂಥದ್ದು ಒಂದು ಅಭ್ಯಾಸ ಆಗೋಗ್ಬಿಟ್ಟು. ಯಾಕೆಂದ್ರೆ ಅಡಿಕೆ ಬೆಳೆ ಅಂದ್ರೆ ಯಾವಾಗಲೂ ನೀರು ಇರಬೇಕು ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ. ನಮ್ಮ ಅನೇಕ ರೈತರು ಕೇಳ್ತಾರೆ, ಸರ್ ಅಡಿಕೆ ಬೆಳೆಗೆ ಎಷ್ಟು ತಿನ್ಕೊಂಡ್ಸರಿ ನೀರು ಬಿಡ್ಬೇಕು ಸರ್, ಎಷ್ಟು ಲೀಟ್ರ್ ನೀರು ಕೊಡ್ಬೇಕು ಸರ್ ಅಂತ. ಅಲ್ಲಪ್ಪ, ನೀನು ಎಷ್ಟು ನೀರು ಕುಡಿತೀಯ, ಅವ್ರು ಎಷ್ಟು ನೀರು ಕುಡಿತಾರೆ, ನನಗೆ ನಾನು ಎಷ್ಟು ಕುಡಿಬೇಕು ಅನ್ನೋ ನಾನು ಹೇಳ್ಬೇಕು, ನಿಮ್ಮ ತೋಟಕ್ಕೆ ನೀನು ಹೇಳ್ಬೇಕು. ಯಾಕೆಂದ್ರೆ ಯಾವ ಬೆಳೆಗೆ ಯಾವ ಮಣ್ಣಿಗೆ ಎಷ್ಟು ನೀರು ಕೊಡಬೇಕು ಅಂತ ಪ್ರತಿಯೊಬ್ಬ ರೈತರು ಕಲಿಬೇಕು. ಅವ ನಮ್ಗೆ ಕೇಳ್ತಾರೆ ರೈತರು, ಸರ್ ಎಷ್ಟು ನೀರು ಕೊಡಬೇಕು ಅಂತ. ಅದಕ್ಕೆ ನಾನೊಂದು ಸುಲಭವಾದ ವಿಧಾನ ಹೇಳ್ತೀವಿ, ಆಡು ಭಾಷೆಲ್ಲ ದ್ವಾರ ಅದು ರೈತರು ಮಾಡ್ತಕ್ಕ. ನಮ್ಮ ಅನೇಕ ರೈತರು ಬರ್ತಾರೆ, ಸರ್ ಮಣ್ಣಲ್ಲಿ ಸ್ವಲ್ಪ ಹಸಿ ಇರೋ ತನಕ ನೀರು ಸಹಜ ಅದು. ನಾವು ಕೆಲವು ರೈತರೇ ಮಾಡ್ತಾರೆ, ಮೇಲುಗಡೆ ಮೇಲಿನ ಪದರ ಒಣಗಿರೋದು ನೋಡಿಬಿಟ್ಟೆ ನೀರು ಹಾಯಿಸ್ತಾರೆ, ಅದು ತಪ್ಪು. ಯಾವಾಗಲೂ ಏನು ಮಾಡಬೇಕು, ಕೆಳಗಿನ ಪದರದಲ್ಲಿ ನೀರು ತೇವಾಂಶ ನೋಡಿ ನೀರು ಹಾಯಿಸ್ಬೇಕು. ಅದಕ್ಕೆ ನಾನು ಹೇಳ್ತೀನಿ ರೈತ ಬಂದವರಿಗೆ, ಒಂದು ಸರಳವಾದ ವಿಧಾನ ಅಂದರೆ, ಹೌದಪ್ಪ ಅಡಿಕೆ ಮರಕ್ಕೆ ನೀರು ಬಿಟ್ಟಿದ್ರೆ ಈಗ ಫಸ್ಲು ಬರ್ತಾ ಅಂತ ಮರಕ್ಕೆ ನೀರು ಬಿಟ್ಟಮೇಲೆ ಕೆಲವು 4 ದಿನ ಬಿಡ್ತಾರೆ 5 ದಿನ ಬಿಡ್ತಾರೆ, ಆಯಿತು 4 ದಿನಕ್ಕೊಂದ್ಸರಿ ಬಿಡ್ತಾರೆ, 4 ದಿನ ಆದಮೇಲೆ ಅಡಿಕೆ ಮಾಡಬೋದಿಂದ 1.5 ಅಡಿ ದೂರದಲ್ಲಿ ಸ್ವಲ್ಪ 2 ಇಂಚ 4 ಇಂಚ ಮಣ್ಣನ್ನು ಬಿಟ್ಟು ಸ್ವಲ್ಪ ಉಂಡೆ ಮಾಡಿ, ಉಂಡೆ ಆಯಿತು ಅಂದಮೇಲೆ ಸೀದೆ ಏನು ಪ್ರತಿ ಸರಿ ಉಂಡೆ ಮಾಡ್ಬೇಕಲ್ಲ, ಒಂದು ಬಾರಿ ನೋಡಿ ಮಾಡಿರ್ ಮುಡಿಕೆ. ಸೊ ಈ ರೀತಿ ನೀವು ಗುರುತಿಸ್ಕೊಳ್ಳೋದ್ರಿಂದ ಎಷ್ಟಿನಕ್ಕೊಂದ್ಸರಿ ನೀರು ಬಿಡ್ಬೇಕು ಅಂತ ನೀವು ನಿರ್ಧಾರ ಮಾಡ್ಬೇಕು. ಯಾಕೆಂದ್ರೆ ಈ ಉಂಡೆ ಮಾಡೋದ್ರಲ್ಲಿ ಅಥವಾ ನೀರು ಹಿಡ್ಕೊಳ್ಳೋ ಶಕ್ತಿ ಕಲ್ಲು ಭೂಮಿಗೆ ಒಂಥರ ಇರುತ್ತೆ, ಕೆಂಪು ಭೂಮಿಗೆ ಒಂಥರ ಇರುತ್ತೆ, ಮರಳು ಭೂಮಿಗೆ ಒಂಥರ ಇರುತ್ತೆ, ಕಪ್ಪು ಮಣ್ಣಿಗೆ ಒಂಥರ ಇರುತ್ತೆ, ಕರ್ಲು ಮಣ್ಣಿಗೆ ಒಂಥರ ಇರುತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಕೃಷ್ಟವಾಗಿ ಇರ್ತಕ್ಕಂಥ ಮಣ್ಣಿನಲ್ಲಿ ನೀರು ಹಿಡ್ಕೊಳ್ಳೋ ಶಕ್ತಿ ಎಲ್ಲಕ್ಕಿಂತ ಜಾಸ್ತಿ ಇರುತ್ತೆ. ಇದರ ಆಧಾರದ ಮೇಲೆ ನಾವು ನೀರು ಬಿಡಬೇಕೇ ಹೊರತು ನಾನು ಹಾಗೇನೇ ಇಷ್ಟು ನೀರು ಬಿಡ್ರಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಕೆಲವು ರೈತರು ಕೇಳ್ತಾರೆ, ಸರ್ ನೀರು ಜಾಸ್ತಿ ಕೊಟ್ಟರೆ ಒಳ್ಳೇದಲ್ಲ ಅಡಿಕೆ ಗಿಡಕ್ಕೆ? ಆಡು ಭಾಷೆಯಲ್ಲಿ ಹೇಳ್ತೀನಿ, ಅಡಿಕೆ ಗಿಡಕ್ಕೆ ಅತಿಯಾಗಿ ನೀರು ಕೊಡೋದು ಒಂದೇ, ಜೇಬು ತುಂಬ ದುಡ್ಡು ತುಂಬ್ಕೊಂಡು ತೂತ ಮಾಡ್ಕೊಳ್ಳೋದು ಒಂದೇ. ಹೇಗೆ ಅಂದ್ರೆ ತೂತಾಗಿರೋ ಜೇಬ್ ನೀರು ದುಡ್ಡು ನಿಲ್ಲಲ್ಲ, ಯಾವಾಗಲೂ ನೀರು ಬಿಡೋ ಆಟಕ್ಕೆ ಪಾಟ್ ಉದ್ದಾರ ಆಗಲ್ಲ. ಇದನ್ನ ರೈತರು ಅರ್ಥ ಮಾಡ್ಕೋಬೇಕು. ಹೆಚ್ಚಾಗಿ ನೀರು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಬೇರುಗಳಿಗೆ ಗಾಳಾಡಲ್ಲ ಒಂದೇನು, ಆ ನಂತರ ಯಾವಾಗಲೂ ನೀರಿನಂಶ ಹೆಚ್ಚಿಗೆ ಇದ್ದಾಗ ಬೇರು ಕೊಳಿತವೆ, ರೋಗ ಬರ್ತವೆ. ಇದನ್ನ ರೈತ ಬಂದವ ಅರ್ಥ ಮಾಡ್ಕೋಬೇಕು ಅಲ್ವಾ. ಅದೇ ರೀತಿ ಪೋಷಕಾಂಶಗಳು ತೊಳ್ಕೊಂಡು ಹೋಗ್ತವೆ. ಈಗ ನಾವು ಪೋಷಕಾಂಶ ಹಾಕಿರ್ತೀವಿ, ಈಗ DAP ಹಾಕಿರ್ತಾರೆ, ಪೊಟ್ಯಾಶ್ ಹಾಕಿರ್ತಾರೆ, ಪೋಷಕಾಂಶ ಬೇರೆ ಹಾಕಿದಾಗ ಮಣ್ಣಿನಲ್ಲಿ ಮೇಲ್ಗಡೆ ಇರುತ್ತೆ, ಮೇಲ್ಭಾಗದಲ್ಲಿ ಮೇಲಿನ ಪದರದಲ್ಲಿ ಇರುತ್ತೆ. ಹೆಚ್ಚಾಗಿ ನೀರು ಬಿಟ್ಟಾಗ ಆ ಮಣ್ಣಿನ ಪೋಷಕಾಂಶಗಳೆಲ್ಲ ನೀರಿನ ಜೊತೆ ಕೆಳಾಗೋದ್ರೆ ಬೇರಿಗೆ ಸಿಗಲ್ಲ. ಅದಕ್ಕೆ ನಾನು ಹೇಳಿದ್ದು ತೂತಾಗಿರೋ ಜೇಬಿದ್ದಾಗಿ. ಸೊ ಇದನ್ನ ರೈತ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಈ ಒಂದು ಅಡಿಕೆ ಬೆಳೆಗೆ ಈಗ ಪೋಷಕಾಂಶಗಳನ್ನ ಯಾವ ರೀತಿ ಕೊಟ್ಟು ನಿಭಾಯಿಸ್ಕೊಂಡು ಹೋಗ್ಬೋದು ಸರ್? 2 ರೀತಿ ಪೋಷಕಾಂಶ ಕೊಡ್ತೀವಿ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳೋದು, ಮತ್ತೆ ಉಪ್ಪು ನೀರಿದೆ ನಮ್ಮಲ್ಲಿ, ಸಿಹಿ ನೀರಿದೆ. ರೈತ ಬಂದು ಉಪ್ಪು ನೀರಂದ್ರೆ ಸಪ್ಪೆ ನೀರಿರುತ್ತೆ, ಆ ಸಪ್ಪೆ ನೀರನ್ನ ಹೆಚ್ಚಾಗಿ ಬಿಟ್ಟರೆ ಭೂಮಿ ಹಾಳಾಗುತ್ತೆ. ಅದಕ್ಕೆ ನಾನು ರೈತರಿಗೆ ಆಡು ಭಾಷೆಯಲ್ಲಿ ಇರ್ತೀನಿ, ಸೊ ನಮ್ಮಲ್ಲಿ ಸ್ವಲ್ಪ ಸಪ್ಪೆ ನೀರಿದೆ ಸರ್, ಎಷ್ಟಿನಕ್ಕೊಂದ್ಸರಿ ನೀರು ಬಿಡ್ಬೇಕು ಅಂತಾರೆ. ಸಪ್ಪೆ ನೀರನ್ನ ಬೇಸಿಗೆ ಕಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಯಾಕೆಂದ್ರೆ ಮಣ್ಣಿನ ತುಂಬಾ ಆಳದಿಂದ ಏನ್ ನೀರು ತೆಗಿತೀವಲ್ಲ ಅದು ನೀರಲ್ಲ, ಕಲ್ಲಿನ ರಸ, ಅದರಲ್ಲಿ ಲವಣಾಂಶ ಬಹಳಷ್ಟು ಇರ್ತವೆ. ಅದಕ್ಕೆ ನಾನು ಹೇಳಿ ಉಪ್ಪು ನೀರು ಅಥವಾ ಸಪ್ಪೆ ನೀರು ಅಂತೀವಿ. ಆ ಸಪ್ಪೆ ನೀರನ್ನ ನೀವು ಹೆಚ್ಚಾಗಿ ಕೊಟ್ರಿ ಗಿಡಕ್ಕೆ ಒಳ್ಳೇದಲ್ಲ. ನಾನು ಅದಕ್ಕೆ ಆ ರೈತರಿಗೆ ಉದಾಹರಣೆ ಕೊಡ್ತೀನಿ, ಸಪ್ಪೆ ನೀರನ್ನ ಹೆಚ್ಚಾಗಿ ಅಡಿಕೆ ಗಿಡಕ್ಕೆ ಬಿಡೋದು ಒಂದೇ, ಉಪ್ಪಾಗಿರೋ ಸಾಂಬಾರು ಹಾಕೊಂಡು ಊಟ ಮಾಡೋದು ಒಂದೇ. ಸಾಂಬಾರು ಘಮ ಘಮ ಅಂತ ಇರುತ್ತೆ, ಆ ಅನ್ನಕ್ಕೆ ಹಾಕೊಂಡ ಉಪ್ಪಾಗಿರುತ್ತೆ, ಊಟ ಮಾಡ್ತೀವ ಇಲ್ಲ. ಅದೇ ರೀತಿ ನಾವು ಊಟ ಬಿಡಕ್ಕೂ ಆಗಲ್ಲ, ಯಾಕೆ ನಮ್ಗೆ ಇರ್ತಕ್ಕಂಥ ನೀರು ಅದರಲ್ಲೇ ಬದುಕೋಕು. ಅವಾಗ ನಾವೇನು ಮಾಡಬೇಕು ಅಂದರೆ ಈ ಉಪ್ಪಾಗಿರೋ ಸಾಂಬಾರು ಏನು ಮಾಡ್ತೀವಿ, ಸ್ವಲ್ಪ ಹಾಕೊಂಡು ಊಟ ಮಾಡ್ತೀವಿ ಅನ್ನನ. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಈ ಸಪ್ಪೆ ನೀರನ್ನು ಸ್ವಸ್ವಲ್ಪ ಕೊಡಬೇಕು. ಆಟೋ ಟಾಟ ಹಾಕಿ ಅತಿಯಾಗಿ ನೀರು ಕೊಟ್ಟರೆ ಭೂಮಿಯ ಗುಣ ಮಣ್ಣಿನ ಗುಣ ಹಾಳಾಗುತ್ತೆ. ಈಗ ಹೆಚ್ಚಾಗಿ ನಮ್ಮ ಕೃಷಿಕರು ಅಂದರೆ ಈ ಒಂದು ಅಡಿಕೆ ಬೆಳೆಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡದೆ ಈ ಕೊಟ್ಟಿಗೆ ಗೊಬ್ಬರವನ್ನ ಕೊಟ್ಟು ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ಕೆಲವು ರೈತರು ಹೇಳ್ತಾರೆ, ಹೌದು ಸರ್ ನಾವು ರಾಸಾಯನಿಕ ಗೊಬ್ಬರನೇ ನಾವು ತೋರಿಸಿಲ್ಲ ಸರ್, ನಮ್ಮ ಅಡಿಕೆ ಗಿಡಕ್ಕೆ ಮನೆ ತುಂಬಾ ದನ ಮನೆ ತುಂಬಾ ಜನ ಇದ್ರೆ ಕೊಟ್ಟಿಗೆ ಗೊಬ್ಬರನೇ ಶ್ರೇಷ್ಠ. ಆದ್ರೆ ಇವತ್ತು ಅಂತ ವಾತಾವರಣವಿಲ್ಲ, ಭೂಮಿಲಿ ಪೋಷಕಾಂಶಗಳು ಕೊರತೆ ಹೆಚ್ಚಾಗಿದೆ. ಕಾರಣ ಮನೆಯಲ್ಲಿ ದನ ಇಲ್ಲ ಜನ ಇಲ್ಲ, ಆಯ್ತಾ. ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿತ್ತು ಅಂದ್ರೆ ನಮ್ಮಲ್ಲಿ ಎಲ್ಲಾ ಪೋಷಕಾಂಶಗಳಿತ್ತೆ, ಅವಾಗ ರಸಗೊಬ್ಬರಗಳನ್ನ ನಾವು ಬಳಸ್ತೇನೆ. ಕೆಲವರು ರೈತರು ಹೌದು ಸರ್ ನಾವು ಕೊಟ್ಟಿಗೆ ಗೊಬ್ಬರ ತೆಗೆದು, ಹೌದು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ. ಆದ್ರೆ ಇವತ್ತು ಹಳ್ಳಿಲಿ ಹುಡುಕಿರಿ ಎಮ್ಮೆ ಇಲ್ಲ, ದನ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಎಷ್ಟೋ ರೈತರು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಎಲ್ಲಿ ಸಿಗುತ್ತೆ ಅಂತಾರೆ. ಇಂಥ ಸಂದರ್ಭದಲ್ಲಿ ನಾವು ರಸಗೊಬ್ಬರಗಳ ಬಳಕೆ ಅನಿವಾರ್ಯ, ಅತ್ಯಗತ್ಯ. ಆದರೆ ರಸಗೊಬ್ಬರವನ್ನು ಎಷ್ಟು ಬಳಸ್ಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ನಮ್ಮಲ್ಲಿ ರೈತರು ಏನು ಮಾಡ್ತಾರೆ, ಪಕ್ಕದೊಲ್ದವ್ರಿಗೆ 2 ಪ್ಯಾಕೆಟ್ ಯೂರಿಯಾ ಕೊಟ್ರ ಎಕರೆಗೆ, ನಾನು 4 ಪ್ಯಾಕೆಟ್ ಕೊಡ್ತೀನಿ. ಯಾಕೆ ಅವ್ರು 2 ಕೊಟ್ಟರೆ ನಾನು 4 ಕೊಟ್ಟನು, ಅವ್ರಿಗಿನ್ನ ಜಾಸ್ತಿ ಕೊಡ್ಬೇಕು ಅಂತಾರೆ. ಇದು ತಪ್ಪು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ರೈತ ಬಾಂಧವರು ಯಾವಾಗಲೂ ಏನ್ ಹೇಳ್ತೀವಿ ಅಂದ್ರೆ, ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಹಾಕ್ಬೇಕು, ರಕ್ತ ಪರೀಕ್ಷೆ ಮಾಡ್ಕೊಂಡು ಊಟ ಮಾಡ್ಬೇಕು. ಅಂತ ಕಾಲ ಬರ್ತಾ ಇದೀಗ. ಚಿಕ್ಕ ಮಕ್ಕಳಿಗೆ ಬಿ ಪಿ ಶುಗರ್ ಬರ್ತಾ ಇದೆ ಅಲ್ವಾ. ಯಾಕೆಂದ್ರೆ ನಾನು ಅದಕ್ಕೆ ಹೇಳೋದು, ಅವ್ರು 2 ಪ್ಯಾಕೆಟ್ ಹಾಕಿದ್ರೆ ನೀವು 4 ಪ್ಯಾಕೆಟ್ ಯೂರಿಯಾ ಹಾಕಿರ್ ತೋಟ ಹಾಳಾಗುತ್ತೆ. ನಾನು ಅವನಿಗೇನು ಕಡಿಮೆ ಅಂತೇಳಿ ನಾನು ಸಕ್ಕರೆ ಕಾಲು ಇಟ್ಕೊಂಡು 4 ಕೋಳಿಗೆ ತಿಂದು ಏನಾಗ್ತೀನಿ? ಇದು ಅದೇ ಸ್ವಾತಂತ್ರ್ಯ. ರೈತ ಬಾಂಧವರು ರಸಗೊಬ್ಬರಗಳನ್ನು ಬಳಸ್ಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಬಳಸ್ಬೇಕು. ಶಿಫಾರಸು ಮಾಡಿದಷ್ಟು ರಸಗೊಬ್ಬರ ನೀವು ಕೊಡಬೇಕು. ಜಾಸ್ತಿ ರಸಗೊಬ್ಬರ ಕೊಟ್ಟರೆ, ನಾನು ಹೇಳಿದ್ನಲ್ಲ ಸಕ್ಕರೆ ಕಾಯಿಲೆ ಜಾಸ್ತಿ ಸಿಹಿಯಾಗಿ ತಿಂದ ಅಂದರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಅದೇ ರೀತಿ ರಸಗೊಬ್ಬರಗಳನ್ನು ಶಿಫಾರಸು ಮಾಡಿದಷ್ಟೇ ಬಳಸ್ಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಬಳಸ್ಬೇಕು. ಆದರೆ ಕೊಟ್ಟಿಗೆ ಒಬ್ಬರ ಲಭ್ಯತೆ ಇಲ್ವಾ? ಅದಕ್ಕಾಗಿ ಪ್ರತಿಯೊಬ್ಬ ರೈತ ಬಾಂಧವ್ರು ನಾನು ಹೇಳೋದು, ಅಡಿಕೆ ತೋಟ ಇಟ್ಟಿದ್ರೆ ಅಂದರೆ ನೀವು ನಿಮ್ಮ ಮನೇಲಿ ಒಂದು ನಾಟಿ ಹಸು ಕರು ಕಟ್ಟಲೇಬೇಕು, ಜೀವಾಮೃತ ಮಾಡಲೇಬೇಕು. ಇಲ್ಲದಿದ್ರೆ ಜೀವಾಮೃತ ಮಾಡದೇ ಇದ್ರೆ ಇವತ್ತು ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾರಲ್ಲ ರೈತರು, ವರ್ಷವೆಲ್ಲ ಬಿಸಿ ಬಿಸಿಲಲ್ಲಿ ಬೆಂದೋಗಿರುತ್ತೆ ತಿಪ್ಪೆ ಗೊಬ್ಬರ, ಅದರಲ್ಲಿ ಯಾವ ಜೀವಾಣು ಇರಲ್ಲ. ಜೀವಾಣು ಅಂದ್ರೆ ಜೀವ ಇಲ್ಲದಂತ ಗೊಬ್ಬರ ತಂದು ಹಾಕ್ತಿವಿ, ಅದರಿಂದ ಬೇರೆ ಯಾವುದೇ ಪೋಷಕಾಂಶಗಳು ದೊರೆಯೋದಿಲ್ಲ. ಅದರಿಂದ ರೈತ ಬಾಂಧವರು ಜೀವಾಮೃತವನ್ನ ಮಾಡಲೇಬೇಕು. ಈ ಜೀವಾಮೃತ ಕೊಟ್ಟಿಗೆ ಗೊಬ್ಬರ ಇವೆಲ್ಲವನ್ನು ಬಳಸಿದ್ರೆ, ಜೊತೆಗೆ ಶಿಫಾರಸು ಮಾಡಿದಷ್ಟು ಮಾತ್ರ ರಸಗೊಬ್ಬರ ಕೊಟ್ಟಾಗ ನಿಜಕ್ಕೂ ಕೂಡ ನಾವು ಉತ್ತಮವಾದ ಬೆಳೆಯನ್ನ ಬೆಳ್ಕೋಬಹುದು. ಆಮೇಲೆ ಬೇಸಿಗೆ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ರಸಗೊಬ್ಬರಗಳನ್ನ ಕೊಡ್ಬೇಕಾದ್ರೆ ಬಹಳ ಜಾಗರೂಕತೆ ಇರಬೇಕು. ಯಾಕೆ ಅಂದ್ರೆ ಅದರಲ್ಲೂ ನೀರಿನ ಸಮಸ್ಯೆ ರೈತರು ರಸಗೊಬ್ಬರ ಕೊಡಲೇಬಾರದು ಬೇಸಿಗೆ ಕಾಲದಲ್ಲಿ. ಯಾವತ್ತೂ ಇದೊಂದು ಜಾಗರೂಕತೆ ಇರಲಿ. ನಾನು ಅದಕ್ಕೆ ಆಡುಭಾಷೆಯಲ್ಲಿ ಹೇಳ್ತಾ ಇರ್ತೀನಿ, ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇರೋದು ರಸಗೊಬ್ಬರ ಕೊಡೋದು ಒಂದೇ, ಕುಡಿಯಕ್ ನೀರಿಲ್ದಾನು ಮೆಣಸಿನಕಾಯಿ ಬೊಂಡ ತಿನ್ಬಿಟ್ಟು ಬಾಯಿ ಬಡ್ಕೊಳ್ಳೋದು ಒಂದೇ ಅಂತ. ಮೆಣಸಿನಕಾಯಿ ಬೊಂಡ ತಿನ್ ನೀರಿಲ್ಲ ಅಂದ್ರೆ ಅವ್ನು ಏನ್ ಪರಿಸ್ಥಿತಿ ಹೆಂಗ? ಅದೇ ತರ ಬೇಸಿಗೆ ಕಾಲದ ನೀರಿನ ಸಮಸ್ಯೆ ರಸಗೊಬ್ಬರ ಗಿಡ ಹಾಳಾಗ್ತವೆ. ಇದನ್ನ ಎಚ್ಚರ್ಕೋಬಹುದು ರೈತ ಬಾಂಧವರು. ಸರಿಗ, ಈ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಈ ಜೀವಾಣುಗಳ ಬಳಕೆ ಅಂತಂದ್ರೆ ಈ ಒಂದು ಅಡಿಕೆ ಬೆಳೆಯಲ್ಲಿ ಯಾವ ರೀತಿ ಮಾಡಬಹುದು? ಬಹಳ ಮುಖ್ಯ. ಇವತ್ತು ರೈತ ಬಾಂಧವರಿಗೆ ಜೀವಾಣುಗಳ ಮಾಹಿತಿ ಬಹಳ ಕೊರತೆ ಇದೆ. ನಾನು ಪ್ರತಿನಿತ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನು 20-25 ಜನ ಬರ್ತಾರಲ್ಲ, ಕೂರಿಸ್ಬಿಟ್ಟು ಜೀವಾಣುಗಳ ಬಗ್ಗೆ ಹೇಳೋಕೆ ನನಗೆ ಸಮಯ ಜಾಸ್ತಿ. ಯಾಕೆಂದ್ರೆ ಮಾಹಿತಿ ಇರೋದಿಲ್ಲ. ಏನ್ ರಸಗೊಬ್ಬರ ಹಾಕ್ತಾ ಇರೋದು ಕೊಟ್ಟಿಗೆ ಗೊಬ್ಬರ? ನಾನು ಆಗ್ಲಿ ತಿಳಿಸ್ತೇನೆ ನಿಮಗೆ. ಕೊಟ್ಟಿಗೆ ಗೊಬ್ಬರವನ್ನ ಬಿಸಿಲಲ್ಲಿ ಒಣಗಿಸಿರ್ತಾರೆ, ಅದನ್ನ ತಂದು ಹೊಲದಲ್ಲಿ ಹಾಕ್ತಾರೆ, ಬಳಸ್ತಾರೆ, ಅದರಲ್ಲಿ ಜೀವಾಣುಗಳಿರಲ್ಲ. ಜೀವಾಣುಗಳು ಬಳಸ್ಲಿಲ್ಲ ಅಂದ್ರೆ ನಾವು ಯಾವುದೇ ಪೋಷಕಾಂಶ ಬೇರಿಗೆ ಸಿಗಲ್ಲ. ಇದು ಬಹಳ ಮುಖ್ಯ. ಆದ್ರಿಂದ ರೈತ ಬಾಂಧವರು ಮುಖ್ಯವಾಗಿ ಬಳಸ್ತಕ್ಕಂಥದ್ದು ಟ್ರೈಕೋಡರ್ಮಾ ಆಮೇಲೆ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಸಿಯಂ ಅಂತ ಅಂದ್ರೆ ಜೀವಾಣುಗಳ ಮಿಶ್ರಣ ಇರುತ್ತೆ. ಇವೆಲ್ಲೋ ಜೀವಾಣುಗಳ ಮಿಶ್ರಣವನ್ನ ಕೊಟ್ರೆ ಬೆಳೆ ಉತ್ತಮವಾಗಿ ಬರುತ್ತೆ. ಜೀವಾಣುಗಳು ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬಹುದು. ಈಗ ರಂಜಕ ಕರಗಿಸುವ ಜೀವಾಣು, ಪೊಟ್ಯಾಶ್ ಕರಗಿಸುವ ಜೀವಾಣು ಮಣ್ಣಲ್ಲಿ ಇಲ್ಲ ಅಂದ್ರೆ ನೀವು ಹಾಕಿರೋ ಪೊಟ್ಯಾಶ್ ಬೇರೆ ಸಿಗಲ್ಲ. ಅದಕ್ಕೆ ನಾನು ರೈತರಿಗೆ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟು ನಿಮ್ ಮುಂದೆ ಗೋಬಿ ಮುಂಚಿರಿಟ್ಟು ತಿನ್ರಿ ತಿನ್ರಿ ಅಂದ್ರೆ ತಿಂತೀರಾ? ಇಲ್ಲ. ಅದೇ ಸ್ಥಿತಿ ನಮ್ಮ ಗಿಡಗಳಿಗೆ ಬರುತ್ತೆ. ಈ ಜೀವಾಣುಗಳಿಲ್ಲ ಅಂದ್ರೆ ನೀವೆಲ್ಲ ರೈತರು ಹೇಳ್ತಾರೆ ಅಡಿಕೆ ತೋಡ್ತಾರೆ, ಯಾರು ಬಡವರು ಬಹಳ ಕಡಿಮೆ ಅಡಿಕೆ ತೋಡ್ತಾರಲ್ಲ, ಶ್ರೀಮಂತರು ಇರ್ತಾರೆ, ಬೇಕಾದಷ್ಟು ರಸಗೊಬ್ಬರ ಹಾಕ್ತಾರೆ, ಸಾ ಬೇಕಾದಷ್ಟು ಹಾಕಿದ್ದೀನಿ ಸಾ ಅಂತಾರೆ. ಆದ್ರೆ ಬೇರೆ ಸಿಕ್ಕಿರಲ್ವಾ? ಅದು ಬೇರೆ ದೊರೀಬೇಕು ಅಂದ್ರೆ ಜೀವಾಣುಗಳನ್ನ ಕೊಡಲೇಬೇಕು ಒಂದೇ. ಆನಂತರ ಈ ಜೀವಾಣುಗಳಲ್ಲಿ ಈಗೇನು ಟ್ರೈಕೋಡರ್ಮಾ ಇದೆಯಲ್ಲ, ಇದು ಜೀವಾಣು ಇಲ್ಲ ಅಂದ್ರೆ ರೋಗಾಣು ಬರ್ತವೆ. ಇವತ್ತು ಅನೇಕ ತೋಟಗಳಲ್ಲಿ ಅಣಬೆ ರೋಗ ಬರ್ತಾ ಇದೆ. ಬೆಳಗ್ಗೆ ಏನೋ ಬರೈತು ಸಾರ್, ನಂದು ಅಡಿಕೆ ಮರಗಳೆಲ್ಲ ಹಳದಿ ಆಗಿಬಿಟ್ಟವೆ ಸರ್, ಎಲೆಗಳೆಲ್ಲ ಹಳದಿ ಆಗಿರ್ತವೆ, ಇನ್ನೂಕಿರ ಹಾಗೆ ಮರ ಬಿದ್ದೋಗ್ಬಿಡುತ್ತೆ. ಅದು ಅಣಬೆ ರೋಗ ಅಂತಾರೆ. ಅಣಬೆ ರೋಗ ಯಾವ ಸ್ಥಿತಿ ಬಂದಿದೆ ಅಂದರೆ ನಮ್ಮ ಇದರಲ್ಲಿ ಎಷ್ಟೋ ತೋಟಗಳು ಸರ್ವನಾಶ ಆಗಿದ್ದಾವೆ. ಅಣಬೆ ರೋಗ ಎಂಥ ರೋಗ ಅಂದ್ರೆ ಅದು ಪ್ರಾರಂಭದಲ್ಲಿ ಗೊತ್ತಾಗಲ್ಲ, ಗೊತ್ತಾಗೋಷ್ಟತಿ ತೋಟ ಉಳಿಯಲ್ಲ, ಕ್ಯಾನ್ಸರ್ ರೋಗ ಇದ್ದಂಗೆ. ಆದ್ರಿಂದ ಪ್ರತಿಯೊಬ್ಬ ರೈತರು ಈ ಟ್ರೈಕೋಡರ್ಮ ಅಂತಕ್ಕಂಥ ಈ ಜೀವಾಣುವನ್ನು ಬಳಸಿದ್ದೇ ಆದರೆ ಆ ರೋಗವನ್ನು ತಡೆಗಟ್ಟಬಹುದು. ಸರ್, ಯಾವಾಗ ಹಾಕ್ಬೇಕು ಅಂತಾರೆ? ಯಾವಾಗ ಹಾಕ್ಬೇಕು ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆಲೇ ಹಾಕ್ಬೇಕು. ಇದು ರೋಗ ಬಂದಾಗ ಹಾಕಿರೋ ಉಪಯೋಗ ಇಲ್ಲ. ಯಾಕೆಂದ್ರೆ ನಾನು ಹಂಗೆ ಹೇಳ್ತೀನಿ ರೈತ ಬಂದವರಿಗೆ, ನಿಮಗೆ ಅಣಬೆ ರೋಗ ಬಂದಾಗ ಅವಾಗ ಎಕ್ಸಾಕು ಅನ್ನೋದೊಂದು ರೋಗನಾಶಕವನ್ನು ಬಳಸ್ಬೇಕು ನೀವು. ಆವಾಗ ಒಬ್ಬರು ಟ್ರೈಕೋಡರ್ಮ ಹಾಕಿರೋ ಉಪಯೋಗ ಆಗಲ್ಲ, ಗೊತ್ತಿತ್ತಲ್ಲ. ಸೊ ರೋಗ ಹೆಚ್ಚಾದಾಗ ನಾವು ಶಿಲೀಂಧ್ರನಾಶಕವನ್ನು ಬಳಸಿ ರೋಗವನ್ನು ಹತೋಟಿ ಮಾಡಿ ಆ ಬೇರೆ ಚೆನ್ನಾಗಿರೋ ತೋಟದಲ್ಲಿ ನಾವು ಜೀವಾಣು ಬಳಸಬೇಕು ಟ್ರೈಕೋಡರ್ಮ. ನೋಡಿ, ಟ್ರೈಕೋಡರ್ಮ ಒಂದು ಶಿಲೀಂಧ್ರ, ಅಣಬೆ ರೋಗನ ಒಂದು ಶಿಲೀಂಧ್ರ. ಟ್ರೈಕೋಡರ್ಮ ಶಿಲೀಂಧ್ರ ಪೊಲೀಸ್ನರ್ ಇದ್ದಂಗೆ, ಅಣಬೆ ರೋಗ ಶಿಲೀಂಧ್ರ ಕಾಳರ್ ಇದ್ದಂಗೆ. ಪೊಲೀಸ್ನರ್ ಕೆಲಸ ಮಾಡೋ ಜೀವಾಣವನ್ನ ಬೇರೆ ಕೊಟ್ರೆ ಕಾಳ್ರನ್ನ ಬಿಡಿಸ್ಕೊಳ್ಳೋದಿಲ್ಲ. ಆದ್ರೂ ಬರೀ ಟ್ರೈಕೋಡರ್ಮ ತಗೊಂಡು ಒಂದನ್ನೇ ಹಾಕಿದ್ರೆ ಬೇಳೆ ಉಪಯೋಗ ಇಲ್ಲ. ಯಾಕೇಳಿ, ಊಟ ಕೊಡ್ಬೇಕಲ್ಲ. ಪೊಲೀಸ್ನರನ್ನ ಗುಡ್ಡಕ್ಕೆ ಕಾಡಿಗೆ ಕಳಿಸ್ಬಿಟ್ಟು ಕಳ್ಳರನ್ನ ಹಿಡಿಯಕ್ಕೆ ಬೇಟೆಯಾಡಕ್ಕೆ ಕಳಿಸ್ಬಿಟ್ಟು ಅವ್ರಿಗೆ ಊಟ ಕೊಡಲ್ಲ ಅಂದ್ರೆ ಅವ್ರು ಬದುಕ್ತಾರ? ಊಟ ಕೊಡ್ಬೇಕು ತಾನೆ. ಅದೇ ರೀತಿ ಟ್ರೈಕೋಡ್ರಮ್ಮ ಊಟ ಕೊಡ್ಬೇಕು. ಅದು ಊಟ ಏನು? ಕೊಟ್ಟಿಗೆ ಗೊಬ್ಬರ. ನೋಡಿ, ನಾವೆಲ್ಲಿ ಬಂದ್ವ? ಕೊಟ್ಟಿಗೆ ಗೊಬ್ಬರಕ್ಕೆ ಬಂದ್ವಿ. ಅದಕ್ಕೆ ಹೇಳೋದು, ಸರ್ವ ರೋಗಕ್ಕೂ ಸಗಣಿಯೇ ಮದ್ದು. ಅದರಿಂದ ಪ್ರತಿಯೊಬ್ಬ ರೈತ ಬಾಂಧವರು ಜೀವಾಣುಗಳನ್ನು ಬಳಸಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಮ್ಮ ಯಾವುದೇ ಬೆಳೆಯಾಗಲಿ ಉಳಿಸ್ಕೊಳ್ಳೋಕಟ್ಟ. ಈ ಜೀವಾಣುಗಳು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹೊಲದಲ್ಲಿ ಏನಿರಬೇಕು? ಹಸಿರಾಗಿರ್ಬೇಕು. ಅದು ಬಿಟ್ಟು ನಮ್ಮ ರೈತ ಬಾಂಧವರು ಕಳೆನಾಶಕ ಹೊಡೆದ್ರೆ ಈ ಜೀವಾಣುಗಳನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಸೊ ಆದ್ದರಿಂದ ರೈತ ಬಾಂಧವರು ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೋಬೇಕು. ಸರ್, ಸಾಕಷ್ಟು ಕಡೆ ನಾವು ನೋಡಿದ್ದೀವಿ ಈಗ ಬೇಸಿಗೆಯಲ್ಲಿ ಈಗೆಲ್ಲ ಅಡಿಕೆ ಗಿಡ ಸುತ್ತ ಮಡಿ ಮಾಡಿ ಅದಕ್ಕೆ ಕುರಿ ಗೊಬ್ಬರನೋ ಅಥವಾ ಕೋಳಿ ಗೊಬ್ಬರನೋ ಈಗ ಕೊಟ್ಟಿಗೆ ಗೊಬ್ಬರನವನ್ನ ಒಂದೊಂದು ಪೆಟ್ಟಿಗಟ್ಟಲೆ ಹಾಕ್ತಾರೆ. ಈಗ ಅದಕ್ಕೆ ಮತ್ತೆ ಅದರ ಮೇಲೆ ಡ್ರಿಪ್ ವ್ಯವಸ್ಥೆ ನೀರು ಬಿಡೋದು ಮಾಡ್ತಾರೆ. ಅಂದ್ರೆ ನೀವ್ ಹೇಳಿದ್ರ ಬಿಸಿಲಿಗೆ ಗೊಬ್ಬರ ಒಣಗಬಾರ್ದು ಅಂತ. ಹೌದು, ಒಣಗಬಾರ್ದು. ಯಾವತ್ತು ಸೂಕ್ತ ಅಲ್ಲ ಅಂತ ಹೇಳಿ ಸೂಕ್ತ ಅಲ್ಲ ಕೊಡುವ ಒಂದು ವಿಧಾನ ಯಾವ ರೀತಿ ಕೊಡಬೇಕು? ಹೌದು, ಈಗ ನಾನು ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರವನ್ನ ಚೆನ್ನಾಗಿ ಕಳ್ತಿರೋದ್ರಿಂದ ತಕ್ಷಣ ಕೊಡಬಹುದು. ಕುರಿ ಗೊಬ್ಬರವನ್ನ ಒಂದು ಅದನ್ನ ಏನಾರ ತಂದು ಬಿಟ್ಟು ಒಂದು ತಿಂಗಳನ್ನ ಚೆನ್ನಾಗಿ ಮುಗಿಸ್ಬಿಟ್ಟು ಆಮೇಲೆ ಕೊಡಬೇಕು. ಕೋಳಿ ಗೊಬ್ಬರ ಆದ್ರೆ 2-3 ತಿಂಗಳು ಕೊಡಬೇಕು. ತಕ್ಷಣನೇ ಕೊಡಬಾರ್ದು, ಅದರಲ್ಲಿ ಹಸಿಡಂಶ ಇರೋದ್ರಿಂದ ಚೆನ್ನಾಗಿ ಮುಗಿಸ್ಬೋದು. ಮುಗಿಸೋದ್ರೆ ಏನಲ್ಲ, ಒಂದ್ ಕಡೆ ನೆರಳಲ್ಲಿ ಹಾಕ್ಬಿಟ್ಟು ವಾರಕ್ಕೆ 2 ದಿನ ನೀರು ಚಿಮ್ಸ್ಕೊಂಡು ಅದು ಮುಗಿಸ್ಬೇಕು. ಆ ನಂತರ ಬಳಸಬೇಕು. ಆಮೇಲೆ ಯಾವುದೇ ಗೊಬ್ಬರವನ್ನ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದಾಗಿರೋ ಅಂಶಗಳೆಲ್ಲ ಗಾಳಿಗೆ ಬಿಸಿಲಿಗೆ ಹಾಳಾಗೋಗಿ. ಸೊ ಅದರಿಂದ ಯಾವುದೇ ಕೊಟ್ಟಿಗೆ ಗೊಬ್ಬರ ಕೊಡಲಿ, ರಸಗೊಬ್ಬರ ಕೊಡಲಿ, ಮಣ್ಣಿಂದ ಮುಚ್ಚಲೇಬೇಕು. ಇಲ್ಲಾಂದ್ರೆ ನಾವು ಹಾಕಿದ ಪ್ರಯೋಜನ ಆಗೋದಿಲ್ಲ. ಈಗ ಅಡಿಕೆ ಸಸಿ ಮೇಲೆ ಈಗ ಲಿಕ್ವಿಡ್ ರೂಪದಲ್ಲಿ ಸಿಂಪಡಣೆ ಮಾಡುವಂತಹ ಒಂದು ಗೊಬ್ಬರಗಳೇನಾದ್ರೂ ಅದಾವ ಸರ್? ಎಲೆ ಮೇಲೆ ಸಿಂಪಡಣೆ ಮಾಡುವಂತ ಲಘು ಪೋಷಕಾಂಶಗಳಿದಾವೆ. ಅದೇ ರೀತಿ ಮುಖ್ಯ ಪ್ರಮುಖ ಪೋಷಕಾಂಶಗಳು 19 ಅದಾವಲ್ಲ, ಅವನ್ನ ಎಲೆ ಮೇಲೆ ಸಿಂಪಡಣೆ ಮಾಡೋಕ್ಕೆ ಬರ್ತಾರೆ. ಅವು ಸಿಂಪಡಣೆ ಮಾಡ್ಲಿಕ್ಕೆ ಶಿಫಾರಸು ಮಾಡಿದಂತ ರಸಗೊಬ್ಬರಗಳನ್ನ ನಾವು ಸಿಂಪಡಣೆ ಮಾಡಬೇಕು. ಮಣ್ಣಿಗೆ ಹಾಕವೆ ಬೇರೆ, ಸಿಂಪಡಣೆ ಮಾಡಬೇಡಿ. ಯಾವಾಗ್ಲೂ ನಾವು ಮಣ್ಣಿಗೆ ಹಾಕಿ ಶಿಫಾರಸು ಮಾಡ್ತೀವಿ. ಯಾವಾಗ್ಲೂ ಏನಾದ್ರು ನಿಮಗೆ ಹುಳ ರೋಗದಿಂದ ಬಂದು ಗಿಡಗಳು ತುಂಬಾ ಹಾಳಾಗಿದೆ ಅನ್ನೋ ಸಂದರ್ಭದಲ್ಲಿ ನಾವು ಶಿಫಾರಸು ಮಾಡ್ತೀವಿ. ಸಿಂಪಡಣೆ ಮಾಡಬಹುದು. ಸರ್, ಈಗ ಬೇಸಿಗೆ ಬಂತಂದ್ರೆ ಈಗ ಎಲ್ಲೆಂದ್ರಲ್ಲೇ ನಾವು ನೋಡ್ತಾ ಇದೀವಿ ಅಡಿಕೆ ತೋಟದಲ್ಲಿ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಲೋಡ್ ಗಟ್ಟಲೆ ಕೆರೆ ಮಣ್ಣನ್ನ ಹಾಕುವಂತದ್ದನ್ನ ನೋಡಿದ್ವಿ. ಇದು ಈ ಒಂದು ಅಡಿಕೆ ಬೆಳೆಗೆ ಉಪಯುಕ್ತ ಹೌದಾ ಅಲ್ಲ ಸರ್? ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ನಾವು ನಿಜವಾಗಿ ಹೇಳ್ಬೇಕು ಅಂದ್ರೆ ಹಿಂದಿನ ಕಾಲದಿಂದಲೂ ಅದೊಂದು ಪದ್ಧತಿ ಇದೆ ನಮ್ಮಲ್ಲಿ. ನಮ್ಮ ಹಿರಿಯರು 100 ವರ್ಷಗಳಿಂದಲೂ ಕೂಡ ಹೌದು, ಕೆರೆ ಮಣ್ಣನ್ನ ನಾವು ಅಡಿಕೆ ತೋಟಕ್ಕೆ ಬಳಸಿದ್ರೆ ಫಲವತ್ತತೆ ಹೆಚ್ಚಾಗಿ ತೋಟ ಚೆನ್ನಾಗಾಗುತ್ತೆ ಅನ್ನೋದು ಅದು ವಾಡಿಕೆ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ವಾತಾವರಣ ಇಲ್ಲ. ಆದ್ರಿಂದ ಕೆರೆಗೋಡನ್ನ ತೋಟಕ್ಕೆ ಬಳಸ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಬಳಸ್ಬೇಕು. ನೋಡಿ, ಈಗ 3 ತಿಂಗಳಿಂದ ವಸ್ತ್ರಗಾ ತಾಲೂಕಿನ ಒಬ್ಬ ರೈತ ಬಾಂಧವರು ಬಂದಿದ್ರು. ಅವ್ರು ಏನ್ ಹೇಳಿದ್ರು, ಸಾರ್ ಕಳೆದ ವರ್ಷ 4 ಲಕ್ಷ ಕೊಟ್ಬಿಟ್ಟು ನಾನು ತೋಟ ತುಂಬಾ 1.5-2 ಅಡಿ ಹತ್ತಕ್ಕೆ ಕೆರೆಗೋಡ ಒಡಿಸ್ಬಿಟ್ಟೆ ಸಾರ್. ಏನಾಯ್ತಪ್ಪ ಸರ್, ತೋಟದಲ್ಲಿ ಈಚುಗಳೆಲ್ಲ ಉದುರೋಗ್ತದವೆ, ನನ್ ತೋಟನೇ ಹಾಳಾಗೋಗ್ತಾ ಐತಿ. ನೋಡಿ ಎಂತ ಸ್ಥಿತಿ. ಅದರಿಂದ ರೈತ ಬಾಂಧವರು ಬಹಳ ಎಚ್ಚರಿಕೆ ಇರ್ಬೇಕು. ನಾನು ಅದಕ್ಕೆ ಆಡು ಭಾಷೆಯಲ್ಲಿ ಹೇಳ್ತೀನಿ, ಕೆರೆಗೋಡನ್ನ ಅದು ಪರೀಕ್ಷೆ ಮಾಡಿದ್ರೆ ಅದ್ರ ಗುಣ ಗೊತ್ತಿಲ್ಲದೆ ತೋಟಕ್ಕೆ ನೀವು ಕೆರೆಗೋಡು ಒಡಿಸೋದು ಒಂದೇ, ದುಡ್ಡು ಕೊಟ್ಟು ದೇವಂ ಬಿಡಿಸ್ಕೊಳ್ಳೋದು ಒಂದೇ. ಯಾಕಂದ್ರೆ ನೀವು ಸುಮ್ಮನೆ ದುಡ್ಡು ಕೊಟ್ಟು ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಅದರಿಂದ ಕೆರೆಗೋಡು ಒಡಿಸ್ಬೇಕಾದ್ರೆ ಉತ್ತಮ ಮಣ್ಣು ಪರೀಕ್ಷೆ ಮಾಡಬೇಕು. ಅದು ಉತ್ತಮವಾದ ಮಣ್ಣು ಅಂತ ಗೊತ್ತಿದ್ರೆ ಮತ್ತೆ ಅದು ಸ್ವಲ್ಪ ಹಾಕ್ಬೇಕು. ಅದು ಬಿಟ್ಟು 2-3 ಅಡಿ ನೀವು ಅದನ್ನ ಕೆರೆಗೋಡು ಒಡಿಸೋದು ಅದು ಶ್ರೇಷ್ಠ ಅಲ್ಲ, ಒಳ್ಳೇದಲ್ಲ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಹಿಂದಿನ ಕಾಲದಲ್ಲಿ ಇತ್ತು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಗುಡ್ಡ ಬೆಟ್ಟದಲ್ಲಿ ಮರ ಗಿಡಗಳಿದ್ದು ಹಸಿರೆಲೆ ಬಿದ್ದಿರೋದು ಗೊಬ್ಬರ ಬಿದ್ದಿರೋದು ಎಲ್ಲ ನೀರಿನ ಜೊತೆ ಬಂದು ಕೆರೆಯಲ್ಲಿ ಶೇಖರಣೆ ಆಗಿರೋದು ಅವಾಗ ಉತ್ತಮವಾದ ಗುಣಮಟ್ಟ ಚೆನ್ನಾಗಿ. ಈಗ ಎಲ್ಲಿದೆ ಗುಡ್ಡ ಬೆಟ್ಟ ಮರ ಗಿಡ ಏನು ಏನೇನು ಇಲ್ದಂಗಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆರೆಗೋಡನ್ನು ಹೆಚ್ಚಾಗಿ ಬಳಸೋದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ರೈತ ಬಾಂಧವ. ಅಂದ್ರೆ ಹೆಚ್ಚು ಕೊಡೋದು ಸೂಕ್ತ ಅಲ್ಲ, ಸೂಕ್ತ ಅಲ್ಲ. ಏನು ಕಪ್ಪು ಮಣ್ಣಿತ್ತ, ಕೆಂಪು ಮಣ್ಣು, ಕೆಂಪು ಮಣ್ಣಿರ ಸ್ವಲ್ಪ ಕಪ್ಪು ಮಣ್ಣು ಸ್ವಲ್ಪ ಬೆರೆಸ್ಬೇಕು ಅಷ್ಟು ಬಿಟ್ರೆ ನೀವು ತೋಟ ತುಂಬಾ ಲೋಡ್ ಗಟ್ಟಲೆ ಮಣ್ಣು ಓಡಿಸೋದು ಶ್ರೇಷ್ಠ ಅಲ್ಲ. ಸರ್, ಈಗ ಕೀಟ ರೋಗಗಳಿಗೆ ಬಂದ್ರೆ ಅಡಿಕೆ ಬೆಳೆಯಲ್ಲಿ ಈಗ ಸಾಮಾನ್ಯವಾಗಿ ಅಡಿಕೆ ಬೆಳೆಯನ್ನ ಬಾಧಿಸುವ ಕೀಟ ರೋಗಗಳು ಅಂದ್ರೆ ಯಾವ್ಯಾವ ಬರ್ತಾವೆ ಸರ್? ಬಹಳಷ್ಟು ಇದಾವೆ ನೋಡಿ. ಕೀಟ ರೋಗಗಳಂತೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದಾವೆ, ಗೊತ್ತಲ್ಲ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ನಿಮ್ ಜೊತೆಗೆ ಚರ್ಚೆ ಮಾಡೋದೊಂದು ವಿಷಯ ಇದೆ, ಕಳೆನಾಶಕ ಬಳಸೋದು. ಕಳೆನಾಶಕ ಹೆಚ್ಚು ಸಿಂಪಡಣೆ ಮಾಡಬಾರ್ದು, ಮಾಡ್ತಾ ಇದಾರೆ. ಮಾಡಬಾರದು. ಕಳೆನಾಶಕವನ್ನು ಅತಿಯಾಗಿ ಮಾಡೋದು ಒಳ್ಳೇದಲ್ಲ. ಯಾಕೆ ಹೇಳಿ, ನಾನು ಈಗಾಗಲೇ ಹೇಳಿದೆ, ತೋಟದಲ್ಲಿ ಬೇಸಿಗೆ ಕಾಲದಲ್ಲಿ ಈ ಬಿಸಿಲಿನ ತಾಪವನ್ನು ತಡೆಗಟ್ಟಲಿಕ್ಕೆ ಕಳೆಗಳನ್ನಾರು ಬೆಳೆಸಿ ಅಂತ ಹೇಳಿದೆ. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಅವ್ರು ಏನಾರು ಕಳೆನಾಶಕವನ್ನು ಬಳಸಿದ್ರು ತುಂಬಾ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ನಾನು ಅದಕ್ಕೊಂದು ಆಡುಭಾಷೆಯಲ್ಲಿ ಬೇಸಿಗೆ ಕಾಲದಲ್ಲಿ ಕಳೆನಾಶಕವನ್ನು ಬಳಸಿ ಒಂದೂ ಕಳೆ ಇಲ್ಲಂಗೆ ತೋಟವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಒಂದೇ, ತಲೆ ಬೋಳಿಸ್ಕೊಂಡು ಬಿಸಿಲಲ್ಲಿ ನಿಂತ್ಕೊಳ್ಳೋದು ಒಂದೇ. ತಲೆ ಬಳಸ್ಕೊಂಡು ನಾವು ಬಿಸಿಲು ನಿಲ್ಲಕ್ಕಾಗತ್ತೆ ಬೇಸಿಗೆ ಕಾಲದಲ್ಲಿ ಆಗಲ್ಲ. ಅದೇ ರೀತಿ ಅಡಿಕೆ ಗಿಡದಲ್ಲಿ ಒಂದು ಕಳೆನೂ ಇಲ್ದಂಗೆ ಕಳೆನಾಶಕ ಹೊಡೆಸಿ ತೆಗೆದುಬಿಟ್ಕೊಂಡು ಆ ತಲೆ ಅಡಿಕೆ ಗಿಡ ಅಡಿಕೆ ತೋಟ ತಲೆ ಬಳಸಿದಂಗೆ ಆಗುತ್ತೆ. ಅವಾಗ ತೋಟ ಬಿಸಿಲಿನ ತಾಪಕ್ಕೆ ನಲಿಗೋಗ್ಬಿಡುತ್ತೆ. ಸೊ ಅದರಿಂದ ಅನೇಕ ರೈತರು ಕೇಳ್ತಾರೆ, ಸರ್ ಕಳೆನಾಶಕ ಎಷ್ಟು ಸರಿ ಸಿಂಪಡಣೆ ಮಾಡಬೇಕು ಅಂತ. ಹೆಸರೇ ಕಳೆನಾಶಕ, ಒಂದೆರಡು ಬಾರಿ ಮಾಡಿದರೆ ಕಳೆನಾಶಕ, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಸರ್ವನಾಶಕ. ಅದರಿಂದ ಕಳೆನಾಶಕಗಳನ್ನ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಸರ್, ಈಗ ಬೇಸಿಗೆ ಬಂತು ಅಂದ ತಕ್ಷಣ ಅಡಿಕೆಯಲ್ಲಿ ಸಾಕಷ್ಟು ಈಗೆಲ್ಲ ಗರಿಗಳು, ಈಗ ಒಂದೆರಡು ವರ್ಷ ಮೂರು ವರ್ಷದ ಒಳಗೆ ಇರತಕ್ಕಂಥ ಸಸಿಗಳನ್ನ ನಾವು ಗಮನಿಸಿದ್ವಿ ಸರ್. ಈಗೆಲ್ಲ ಹಳದಿ ಬಣ್ಣ ಆಗುವಂಥದ್ದು, ಈಗ ಕೆಂಪು ಬರುವಂಥದ್ದು ಸರ್, ಇದೆಲ್ಲ ಕೆಲವರೆಲ್ಲ ನೀರು ಜಾಸ್ತಿ ಕೊಟ್ಟರೆ ಹಿಂಗಾಗುತ್ತೆ ಅಂತಾರೆ, ಇದು ಯಾವ ಕಾರಣದಿಂದ ಹಿಂಗಾಗುತ್ತೆ ಸರ್? ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಸರ್? ಇವತ್ತಿನ ನಮ್ಮ ಮುಖ್ಯ ವಿಷಯನೇ ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆ ಹೆಂಗ್ ನಿರ್ವಹಣೆ ಮಾಡೋದು. ಸೊ ಈ ಸಮಸ್ಯೆಗಳಿಗೂ ಕಾರಣ ಬೇಸಿಗೆನೆ, ಬಿಸಿಲು. ನೋಡಿ, ಬಿಸಿಲು ಇದೆಯಲ್ಲ, ಇದ್ರ ಹತ್ರ ನಮ್ಮ ಆಫೀಸಿಗೆ ಕಚೇರಿಗೆ ಹೋಗೋ ದಾರಿಲಿ ಒಬ್ಬ ರೈತರು ಅಡಿಕೆ ಗಿಡದ ಶೆಡೆ ಗಿಡ ಬೆಳೆಸಿದ್ರು. ಆ ಶೆಡೆ ಗಿಡ ಬೆಳೆಸಿದಾಗ ಅಡಿಕೆ ಗಿಡ ಎಲ್ಲ ಹಸರಾಗಿದ್ದು, ಅದೇನೋ ಗೊತ್ತಿಲ್ಲ ಅವ್ರಿಗೆ, ಒಂದು ತಿಂಗಳಿಂದ ಶೆಡೆ ಗಿಡನೆಲ್ಲ ಕಳೆದು. ಈಗ ಅದೇ ತೋಟಕ್ಕೆ ಹೋದ್ರೆ ಅಡಿಕೆ ಇಡೀ ತೋಟನೇ ಸಸಿಗಳೆಲ್ಲ ಎರಡು ವರ್ಷ ಮೂರು ವರ್ಷವೆಲ್ಲ ಹಳದಿಯೇ ನಿಂತ್ಬಿಟ್ಟು. ನೋಡಿ, ಇದು ಸಮಸ್ಯೆ. ಏನಾಗುತ್ತೆ ಅಂದರೆ ಬಿಸಿಲಿನ ತಾಪ ಹೆಚ್ಚಾದಾಗ, ನಾನು ಆಗಲೇ ನಿಮ್ಗೆ ಹೇಳಿದೆ ಮಲೆನಾಡಿನ ಬೆಳೆ ಇದು, ವಾತಾವರಣ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ. ಈ ಬಿಸಿಲಿನ ತಾಪ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಅಡಿಕೆ ಬಿಸಿಲಿನ ತಾಪಕ್ಕೆ ಹಳದಿ ಆಗ್ತದೆ. ಹಳದಿ ಆದ್ಮೇಲೆ ಏನಾಗುತ್ತೆ ಅಂದರೆ ಅವು ಸಾಮರ್ಥ್ಯ ಕಡಿಮೆ ಆಗ್ಬಿಡುತ್ತೆ ಹಳದಿ ಆದ ತಕ್ಷಣ. ಅವಾಗ ಏನಾಗುತ್ತೆ, ಆ ಎಲೆನಲ್ಲಿ ಚಿಕ್ಕ ಚಿಕ್ಕೆ ಬರ್ಲಿಕ್ಕೆ ಶುರು ಆಗ್ತವೆ. ಆಮೇಲಿಂದ ಎಲೆ ಚಿಕ್ಕೆ ರೋಗ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ. ರೋಗ ಜಾಸ್ತಿ ಆಗಿ ಒಂದೆಲೆಯಿಂದ ಇನ್ನೊಂದೆಲೆ ಆಡ್ತಾ ಆಡ್ತಾ ಕೊನೆಗೆ ಗಿಡ ಪೂರ್ತಿ ಹಾಳಾಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಬೇಸಿಗೆ ಕಾಲದಲ್ಲಿ ಮುಖ್ಯವಾದ ಸಮಸ್ಯೆ ಬಿಸಿಲು. ಈ ಬಿಸಿಲನ್ನ ನಾವೇನು ಬಿಸಿಲಿಗೇನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಹೇಳಿದ್ದು ಅಂತರ ಬೆಳೆ ಬೆಳೆಯೋದು, ತೋಟದ ಸುತ್ತ ಕಾಡು ಜಾತಿ ಮರ ಗಿಡಗಳನ್ನ ಬೆಳೆಸ್ಕೊಂಡು ತಂಪುಗೊಳಿಸೋದು. ನಮ್ಮ ರೈತರು ಏನ್ ಹೇಳ್ತಾರೆ ಅಂದ್ರೆ, ತೋಟದ ಅಡಿಕೆ ತೋಟ ಸುತ್ತ ಏನಾರ ಎರಡು ತೇಗದ ಮರ, ಮಾಗನಿ ಮರಗಳು, ವಂಗೆ ಮರ ಏನಾರ ಇದ್ರು, ಅಯ್ಯೋ ಸೊ ಎರಡು ಸಾಲಲ್ಲಿ ಇಳುವರಿ ಕುಂಠಿತ ಆಗ್ಬಿಡುತ್ತಪ್ಪ, ಅದು ಇಟ್ಕೊಂಡ್ಬಿಟ್ರಿ ಅಡಿಕೆ ತೋಟದಲ್ಲಿ ಹೋದ್ಬಿಡೋಣ ಅಂತ ತೆಗಿತಾರೆ. ಈ ಎರಡು ಸಾಲಲ್ಲಿ ಉಳ್ಸಕ್ ಹೋಗಿ ಈಗ ತೋಟನೆ ಹೋಗ್ತಾ ಇತ್ತಲ್ಲ, ಈಗೇನು ಮಾಡ್ತೀರಾ? ಅದಕ್ಕಾಗಿ ಹೇಳೋದು, ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲಿಕ್ಕೆ ನಾವು ಅಂತರ ಬೆಳೆ ಇವನ್ನೆಲ್ಲ ಬೆಳೆಸೋದು ಬಹಳ ಇರಲೇಬೇಕು ಅಂತ ಹೇಳಿದ್ರ. ಇರಲೇಬೇಕು, ಇರಲಿಲ್ಲ ಅಂದ್ರೆ ಈ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ಅಡಿಕೆನಲ್ಲಿ ಈಗ ಬಿಸಿಲಿನ ತಾಪದಿಂದಲೇ ಎಷ್ಟೋ ಕೀಟ ರೋಗ ಹೆಚ್ಚಾಗ್ತಾ ಇದೆ. ನೋಡಿ, ಬಿಸಿಲಿನ ತಾಪದಿಂದ ಮೊದಲನೇ ಸಮಸ್ಯೆ ಏನು ಅಂದ್ರೆ, ನಾನು ಈಗಾಗಲೇ ನಿಮಗೆ ತಿಳಿಸಿದಾಗೆ ಎಲೆ ಹಳದಿ ಆಗುತ್ತೆ, ಕಾಂಡ ಸೀಳುತ್ತೆ. ಇದು ಗಂಭೀರವಾದ ಸಮಸ್ಯೆ. ಮೊನ್ನೆ ನಾನು ತುರ್ನೂರು ಹೋಬಳಿಲಿ ಒಂದು ತೋಟಕ್ಕೆ ಭೇಟಿ ಕೊಟ್ಟಿದ್ದೆ. ಬಹಳ ಚೆನ್ನಾಗಿ ಬೆಳೆಸಿದ್ರು ಅಡಿಕೆ ಗಿಡನ. ಅವರು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ನಮ್ಮನ್ನು ಕರ್ಕೊಂಡು ತೋರಿಸ್ತಾರೆ, ನೋಡ್ರಿ ಕಾಂಡ ಎಲ್ಲ ಸೀಳ್ಬಿಟ್ಟ. ಏನ್ ಮಾಡ್ಬೇಕು ಈಗ? ಅವರು ಕಾಂಡ ಸೀಳಿ ಹೊಟ್ಟೆ ಕುಯ್ದು ಬಿಟ್ಟಂಗ, ಅದು ಮರನಾಳ ಹೋಗ್ಬಿಡ್ತವೆ. ಸೊ ಅದರಿಂದ ರೈತ ಬಾಂಧವರು ಬೇಸಿಗೆ ಕಾಲದಲ್ಲಿ ಕಾಂಡಕ್ಕೆ ಸುಣ್ಣವನ್ನ ಬಳಿವೆ. ಸುಣ್ಣ ಬಳಿಯೋದನ್ನ ತಪ್ಪದೇ ಮಾಡಬೇಕು. ಸರ್, ಸುಣ್ಣ ಬಳಿದ ತಕ್ಷಣ ಈ ಸಮಸ್ಯೆ ಪರಿಹಾರ ಆಯ್ತಾ? ಆದ್ರೆ ಒಳ್ಳೇದು ಸರ್. ಆದ್ರೂ ಏನಾರ ಬಂದ್ರೆ ಏನ್ ಮಾಡ್ಬೇಕು? ಆ ಮರಕ್ಕೆ ಗರಿಯನ್ನ ಕಟ್ಟಬೇಕು ಪಶ್ಚಿಮ ದಿಕ್ಕೆ. ಪಶ್ಚಿಮ ಏನು ಮಧ್ಯಾಹ್ನದ ಬಿಸಿಲು ಹೊಡೆಯುತ್ತಲ್ಲ ಆ ಭಾಗಕ್ಕೆ ತೆಂಗಿನ ಗರಿ, ಯಾವ್ದಾರ ಅಡಿಕೆ ಗರಿನ, ಯಾವ್ದಾರ ಒಂದು ಗರಿನ ಕಟ್ಟಬೇಕು. ಕಟ್ಟಿಬಿಟ್ಟು ನೆರಳು ಬೀಳೋ ರೀತಿ ಮಾಡಲಿಲ್ಲ ಅಂದ್ರೆ ಅಡಿಕೆ ಮರ ಹಾಳಾಗ್ತವೆ. ಇದು ಬಹಳ ಮುಖ್ಯ. ಇದ್ರ ಜೊತೆಗೆ ಏನು, ಈ ಬೇಸಿಗೆ ಕಾಲದಲ್ಲಿ ಬಿಸಿಲಿಂದ ಆಗ್ತಕ್ಕಂಥದ್ದು ಕೀಟಗಳು ಜಾಸ್ತಿ ಆಗ್ತವೆ, ನುಸಿಗಳು ಜಾಸ್ತಿ ಆಗ್ತವೆ. ಇದು ಸರ್ವೇ ಸಾಮಾನ್ಯ ಸಮಸ್ಯೆಗಳು ಬಂತು. ಅಂದ್ರೆ ಇದೇನ ಈ ತರ ಕೀಟಗಳು ಈಗ ನುಸಿ ಇವೆಲ್ಲ ಹೆಚ್ಚೇನು ಪರಿಣಾಮ ಬೀರಲ್ಲ ಅಡಿಕೆ ಬೆಳೆ ಮೇಲೆ? ಆಗ ಹೇಳಂಗಿಲ್ಲ, ನನ್ನ ಹತ್ರ ಫೋಟೋ ತಕೊಂಡು ಇಟ್ಕೊಂಡಿದ್ದೀನಿ. ನುಸಿ ಜಾಸ್ತಿ ಆದ್ರೆ ಸಸಿಗಳು ಹೋಗೇ ಬಿಡ್ತಾವ, ಪೂರ್ತಿ ಒಣಗಿ ಹೋಗ್ಬಿಡ್ತು, ಸುಳೆಗರಿನೂ ಬಿಡಲ್ಲ ಅವು. ನೋಡಿ, ನುಸಿಗಳಿದಾವಲ್ಲ, ಇದರಲ್ಲಿ ಎರಡು ತರ ಇದೆ. ಎಲೆನಲ್ಲಿ ಬರ್ತಕ್ಕಂತ ನುಸಿ ಒಂದು, ಆಮೇಲೆ ಇವಾಗ ಹೊಸ್ತ ಶುರುವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಾಯಿನಲ್ಲೂ ನುಸಿ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಅಡಿಕೆ ಕಾಯಿ ಏನ್ ತೆಂಗಿನಲ್ಲಿ ನುಸಿ ರೋಗ ಬಂತಲ್ಲ, ಅದೇ ರೀತಿ ಅಡಿಕೆನಲ್ಲಿ ತೊಟ್ಟಿದ ಕೆಳ ನುಸಿ ಸೇರ್ಕೊಂಡಿರು, ಅದು ನಮ್ಮ ಹಿರಿಯರ ಸುತ್ತಮುತ್ತ ಜಾಸ್ತಿ ಕಾಣಿಸ್ಕೊಂತ. ಸೊ ಇದು ಎಲ್ಲ ಕಡೆ ಹರಡ್ತಾ ಇದೆ. ನೋಡಿ, ಎರಡು ರೀತಿ, ಒಂದು ಎಲೆನಲ್ಲಿ ಬರೋದು, ಮತ್ತೆ ಎಲೆನಲ್ಲಿ ಬರೋದಾಗ ಎರಡು ತರ ನುಸಿ ಬರುತ್ತೆ. ಒಂದು ಬಿಳಿ ನುಸಿ, ಕೆಂಪು ನುಸಿ. ರೈತ ಬಾಂಧವರಿಗೆ ಕೆಂಪು ನುಸಿ ಬಂದ್ರೆ ಬೇಗ ಗೊತ್ತಾಗ್ಬಿಡುತ್ತೆ, ಓ ಬೆರಳಂಗ ರಕ್ತದಂಗಾಯ್ತು ನುಸಿ. ಬಿಳಿ ನುಸಿ ಬಂದ್ರೆ ಗೊತ್ತಾಗುತ್ತೆ. ಅಂತ ರೈತ ಬಾಂಧವರು, ನಾ ಪ್ರತಿಯೊಬ್ಬ ರೈತ ಬಾಂಧವರು ಹೇಳೋದಿಷ್ಟೇನೆ, ಯಾವುದೇ ನುಸಿ ಏನೇ ಒಂದು ಸಮಸ್ಯೆ ಒಂದು ಎರಡು ಗಿಡದ ಕಾಣಿಸ್ಕೆ ಅಂತ ತಕ್ಷಣ ತಗೊಂಬನ್ನಿ ಕಚೇರಿಗೆ. ಇನ್ನು ಎಲೆನೆ ಪೂರ್ತಿ ಒಂದು ಎರಡು ಮೂರು ಹೆಸರು ಕತ್ತರಿಸ್ಕೊಂಡ್ಬಿಟ್ಟು ಆಮೇಲೆ ರೈತರೇ ಮಾಡ್ಬಿಡ್ತಾರೆ, ತರ್ಬೇಕಾದ್ರೆ ಪೂರ್ತಿ ಒಣಗಿರೋತಾರೆ. ಅದೇನು ನುಸಿಯಿಂದ ಆಯ್ತೋ ಗೀಟದಿಂದ ಆಯ್ತೋ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾ ರೈತ ಬಾಂಧವರಿಗೆ ಏನು ಹೇಳ್ತೀವಿ ಅಂದರೆ, ಏನೇ ಒಂದು ಸಮಸ್ಯೆ ಬಂದರೆ ಕಾಲು ಭಾಗ ಹಾನಿಯಾಗಿರೋದು ಒಂದು ಎಲೆ, ಅರ್ಧ ಭಾಗ ಆಗಿರೋದೊಂದು, ಮುಕ್ಕಾಲು ಭಾಗ ಆಗಿರೋದೊಂದು, ಪೂರ್ತಿ ಆಗಿರೋದು, ಈ ಥರ ಎಲ್ಲ ಇವನು ಹೊಂಬಾಳೆ ಆಗ್ಬೋದು, ಎಲೆ ಆಗ್ಬೋದು, ಪೂರ್ತಿ ವಿವಿಧ ಹಂತಗಳನ್ನ ತಗೊಂಬಂದ್ರೆ ನಾವು ಅಲ್ಲಿ ನಮ್ಮ ಸೂಕ್ಷ್ಮದರ್ಶಕ ಅಂತ ಇರ್ತದೆ, ಅದೆಲ್ಲ ಪರೀಕ್ಷೆ ಮಾಡಿಬಿಟ್ಟು ಶಿಫಾರಸು ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅದು ಪೂರ್ತಿ ಒಣಗೋಗಿರುತ್ತಂದ್ರೆ ಯಾವುದರಿಂದ ಬಂತು, ಎಷ್ಟೋ ರೈತರು ಪೂರ್ತಿ ಒಣಗೋಗಿರ ಎಲೆ ತಂದ್ಬಿಟ್ಟು ಸರ್ ಇದೇನಾಯ್ತು ಅಂತ, ನಾನು ಇದು ಯಾವ ಥರದಪ್ಪ ಎಲೆ ಅಂತ ಕೇಳ್ತೀನಿ. ಯಾಕೆ ನಾನು ಪೂರ್ತಿ ಒಣಗೋರು ಏನು ಗೊತ್ತಾಗುತ್ತೆ, ಅದಕ್ಕೆ ನಾನು ರೈತರು ಹೇಳ್ತೀನಿ, ಕೊಳ್ತೋಗಿರೋ ಎಣ್ಣೆ ತಗೊಂಬಿಟ್ಟು ಡಾಕ್ಟರ್ ಮುಂದೆ ಇಟ್ಟು ಇದಕ್ಕೆ ವಾಂತಿಯಾಗಿತ್ತ ಭೇಟಿಯಾಗಿತ್ತ ಅಂದ್ರೆ ಡಾಕ್ಟರ್ ಹೇಳ್ತಾರೆ. ಇದು ಅದರಿಂದ ರೈತ ಬಾಂಧವರು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಏನೇ ಒಂದು ಹಾನಿ ಬರಲಿಕ್ಕೆ ಸಮಸ್ಯೆ ಇದ್ದೇ ಇರುತ್ತೆ, ಅದನ್ನ ವಿವಿಧ ಹಂತಗಳ ಇಲ್ಲಿ ಹಾನಿಯಾಗಿರೋದನ್ನ ತಗೊಂಬಂದ್ರೆ ನಮಗೆ ಸುಲಭ ಆಗುತ್ತೆ. ಈಗ ಕೆಂಪು ನುಸಿ ಮತ್ತು ಈ ಒಂದು ಬಿಳಿ ನುಸಿ ಬಂದಾಗ ಏನ್ ಶಿಫಾರಸು ಮಾಡ್ತೀರಿ ಸರ್? ಔಷಧಿ ಸಿಂಪಡಣೆಗಾಗಿ ಕೆಂಪು ನುಸಿ ಬಿಳಿ ನುಸಿ ಎರಡು ನುಸಿಗಳೇ, ನುಸಿಗಳಿಗೆ ನಾವು ನುಸಿನಾಶಕವನ್ನು ಶಿಫಾರಸು ಮಾಡ್ತೀವಿ. ಆದರೆ ನಾನೀಗಾಗಲೇ ನಿಮ್ಗೆ ಹೇಳಿದೆ, ಅಂತರ ಬೆಳೆ ಬೆಳೆಯೋದ್ರಿಂದಲೂ ನುಸಿ ಹತೋಟಿ ಆಗ್ತವೆ ಅಂತ. ಚಳ್ಳಕೆರೆ ತಾಲೂಕಿನ ಒಬ್ಬ ರೈತ ಬಾಂಧವರು ನಮ್ಮ ಕಳೆದ ಬಾರಿ ಬೇಸಿಗೆಯಲ್ಲಿ ನಮಗೆ ಕೇಳಿದರು, ಸರ್ ಈ ಬೇಸಿಗೆ ಬಂತು, ಎರಡು ವರ್ಷದ ಅಡಿಕೆ ಮರ ನಾನು ಏನು ಮಾಡಬೇಕು ಅಂತ. ನೋಡಿ, ಚಳ್ಳಕೆರೆ ತಾಲೂಕಿನ ರೈತ ಬಾಂಧವರು ಎರಡು ವರ್ಷದ ಅಡಿಕೆ ಗಿಡಗಳಲ್ಲಿ ಅಲಸಂದಿ ಮತ್ತು ಉರುಳಿ ಎರಡನ್ನೂ ತೋಟ ತುಂಬ ಚೆಲ್ಬಿಟ್ರು, ಚೆಲ್ಲಿ ನೀರು ಹಾಯಿಸ್ಬಿಟ್ಟು ತೋಟ ತುಂಬ ಹಸಿರಾಗಿತ್ತು. ಅವರಲ್ಲಿ ನುಸಿ ಸಮಸ್ಯೆನೇ ಬರಲಿಲ್ಲ. ಅದೇ ಹಿರಿಯೂರು ತಾಲೂಕಿನ ಒಬ್ಬ ರೈತರು ಬಂದರು, ಅವ್ರು ಎರಡು ಮೂರು ಬಾರಿ ಬಂದು ನನ್ನ ಹತ್ರ ನುಸಿ ನಾಶಕ ಬರ್ಸ್ಕೊಂಡ್ರು, ಎರಡು ಮೂರು ಬಾರಿ ಸಿಂಪಡಣೆ ಮಾಡಿದ್ರೆ ನುಸಿ ಹೋಗ್ಲಿಲ್ಲ. ಕಾರಣ, ಅಂತರ್ ಬೆಳೆ ಇರಲಿಲ್ಲ. ಮೊದಲನೇದು ಅಂತರ್ ಬೆಳೆ, ಉಷ್ಣತೆಯನ್ನು ಕಡಿಮೆ ಮಾಡೋ ವಿಧಾನಗಳನ್ನು ಕೈಗೊಳ್ಳೋದು ನುಸಿಗೆ ಮೊದಲನೇ ಕೆಲಸ. ಆನಂತರ ನುಸಿಗಳಿಗೆ ನುಸಿನಾಶಕ ಇದೆ, ಫಿನಾಜಾಕ್ವಿನ್ ಅಂತಕ್ಕಂಥದ್ದು ನುಸಿನಾಶಕ, ಎರಡು ಮಿಲಿ ಒಂದು ಲೀಟ್ರಿಗಾಗಿ ಸಿಂಪಡಣೆ ಮಾಡಬೇಕು. ಅಥವಾ ಪ್ರಾಪರ್ ಗೈಟ್ ಅಂತ ಬರುತ್ತೆ, ಎರಡು ಮಿಲಿ ಒಂದು ಲೀಟ್ರಿಗಾಗಿ ಸಿಂಪಡಣೆ ಮಾಡ್ಬೋದು, ಗೊತ್ತಲ್ಲ. ಸೊ ಈ ರೀತಿ ವಿವಿಧ ನುಸಿನಾಶಕಗಳು ಇವನ್ನ ಬಳಸ್ಲಿಕ್ಕೆ ಹೇಳ್ತೀವಿ. ಅನೇ ನಿರಂತರವಾಗಿ ನುಸಿನಾಶಕವನ್ನೇ ನಾವು ಬಳಸ್ತಾ ಹೋದ್ರೆ ಅದನ್ನ ಇದೊಂದು ಸಮಸ್ಯೆ ಇದೆ, ನುಸಿಗಳಲ್ಲಿ ನುಸಿನಾಶಕ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಇದ್ರ ಬಗ್ಗೆ ರೈತರು, ಅದಕ್ಕೆ ನಾವು ಪ್ರತಿ ಬಾರಿ ಒಂದೇ ರೀತಿಯ ನುಸಿನಾಶಕ ಕೀಟನಾಶಕ ಬಳಸಬೇಡ್ರಿ. ಯಾಕೆ ಹೇಳಿ, ಈ ಕುಡ್ಕೊಡ್ತಾರ ಅವು ಕುಡ್ದು ಅಡ್ಜಸ್ಟ್ ಆದ್ರೆ ನೀವ್ ಏನ್ ಮಾಡ್ರಿ, ಕೊನೆಗೆ ಬಗ್ಗಲ್ಲ, ಅವಾಗ ಮಾಡ್ತೀರಾ? ಆದ್ರಿಂದ ಒಂದು ಬಾರಿ ಸಿಂಪಡಣೆ ಮಾಡಿ, ಆ ನಂತರ ಒಂದು ವಾರ ಬಿಟ್ಟು ಇನ್ನೊಂದು ಬಾರಿ ಮಾಡಿ, ಆ ನಂತರ ರೈತ ಬಂದವ್ರಿಗೆ ನಾನೇನು ಶಿಫಾರಸು ಮಾಡ್ತೀನಿ ಅಂದ್ರೆ, ನೀರನ್ನ ಸಿಂಪಡಣೆ ಮಾಡಿ. ಹೆಚ್ಚೇ ಒತ್ತಡ ಇರ್ತಕ್ಕಂಥ ನೀರನ್ನ ಸಿಂಪಡಣೆ ಮಾಡಿಬಿಟ್ರೆ ತೊಳ್ಕೊಂಡು ಹೋಗ್ಬಿಡ್ತವೆ. ಮುಂಗಾರು ಮಳೆ ಬಂದ್ರೆ ಉಡಿಕೆ ಋಷಿಗೆಲ್ಲ ನುಸಿಗಳು ಅಲ್ವಾ ಸರ್? ಎಲ್ಲೇ ಒಂದ್ ಕಡೆ ಸ್ಪ್ರಿಂಕ್ಲರ್ ಅಳವಡಿಸಿದ್ರೆ ಏನಾದರೂ? ಸ್ಪ್ರಿಂಕ್ಲರ್ ಅಳವಡಿಸಿದ್ರು ಚೆನ್ನಾಗಿರುತ್ತೆ. ಸ್ಪ್ರಿಂಕ್ಲರ್ ನೀರು ಬೀಳ್ತಾ ಇದ್ರು ಕೂಡ ನುಸಿಗಳು ಕಡಿಮೆ ಆಗ್ತವೆ, ಆಮೇಲೆ ಉಷ್ಣತೆಯನ್ನು ಕಡಿಮೆ ಆಗುತ್ತೆ, ನುಸಿ ಕಡಿಮೆ ಆಗ್ತದೆ, ಗೊತ್ತಾಯ್ತಲ್ಲ. ಸೊ ಅದರಿಂದಲೂ ಉಪಯೋಗ ಆಗುತ್ತೆ. ಆದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಇತ್ತೀಚೆಗೆ ಸುಳಿ ಕೊಳೆ ರೋಗ ಜಾಸ್ತಿ ಆಗ್ತಾ ಇತ್ತು. ಸ್ಪ್ರಿಂಕ್ಲರ್ ಬಳಸಿಬಿಟ್ರೆ ಆ ರೋಗಕ್ಕೂ ಸ್ವಲ್ಪ ಒತ್ತು ಕೊಡಬಹುದು, ಸುಳಿಯಲ್ಲಿ ಜಾಸ್ತಿ ನೀರು. ಆದ್ರಿಂದ ಸ್ಪ್ರಿಂಕ್ಲರ್ ಬಗ್ಗೆ ನಾವು ಇದನ್ನ ನೋಡ್ಕೊಂಡ್ಬಿಟ್ಟು ನಾವು ಬಳಸಬೇಕಾಗುತ್ತೆ. ಸೊ ನಾವು ನುಸಿನಾಶಕ ಜೊತೆಗೆ ನೀರನ್ನು ಕೂಡ ಸಿಂಪಡಣೆ ಮಾಡೋದ್ರಿಂದ ಈ ಬಿಳಿ ನುಸಿ ಅಥವಾ ಕೆಂಪು ನುಸಿಗಳನ್ನು ನಾವು ಹತೋಟಿ ಮಾಡಬಹುದು. ಸರ್, ಈಗ ಇನ್ನೊಂದು ರೋಗ ಇಡೆಮುಂಡಿಗೆ ರೋಗ ಅಂತ ಹೇಳಿದ್ರಿ, ಈ ಒಂದು ಅಡಿಕೆ ಬೆಳೆಯಲ್ಲಿ ಬರುವಂತದ್ದು, ಇದರ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ, ಇದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಸರ್? ನೋಡಿ, ಇಡೆಮುಂಡಿಗೆ ಅನ್ನೋದು ಒಂದು ಸಮಸ್ಯೆ. ಅದು ಹೆಂಗೆ ಅಂದ್ರೆ, ಅದರಲ್ಲಿ ರೋಗನೂ ಇರುತ್ತೆ, ಹುಳನೂ ಇರುತ್ತೆ, ಎಲ್ಲಾ ಸಮಸ್ಯೆಗಳು ಇರ್ತವೆ. ಆದ್ಮೇಲೆ ಇಡಿಮಂಡಿಯಲ್ಲಿ ಎರಡು ರೀತಿ ಸಮಸ್ಯೆ ಬರುತ್ತೆ. ಒಂದು ರೀತಿ ಸಮಸ್ಯೆ ಅಂದ್ರೆ, ಒಂದು ತಲೆ ಹಾಗೆ ಹೋಗ್ತಾ ಸಣ್ಣಗಾಗುತ್ತೆ, ಅದಕ್ಕೆ ಇಂಗ್ಲೀಷ್ ಟೇಪರಿಂಗ್ ಅಂತಾರೆ. ತಲೆ ಸಣ್ಣಗಾಗೋ ಮರ ಹೋಗೋದು ಒಂದು ರೀತಿ ಇಡಿಮಂಡಿಗೆ. ಇನ್ನೊಂದು ರೀತಿ ಇಡಿಮಂಡಿಗೆ ಅಂದ್ರೆ ಬೆಂಡಾಗುತ್ತೆ. ಸೊ ಎರಡೂ ಸಮಸ್ಯೆಗಳು ಬರ್ತವೆ. ಅನೇಕ ರೈತರ ತೋಟಕ್ಕೆ ಹೋದಾಗ ಬೆಂಡಾಗಿರುತ್ತಲ್ಲ ಮರ, ಅಂದ್ರೆ ವಾಲ್ಕೊಂಡಿರುತ್ತೆ, ಆ ವಾಲ್ಕೊಂಡಿರೋ ಮರವನ್ನ ಕಡಿಸ್ಬಿಟ್ಟು ಆ ಸುಳಿ ಭಾಗನೆಲ್ಲ ಸೀಳ್ಬಿಟ್ಟು ನೋಡಿದೀವಿ, ಅದ್ರ ಯಾವುದೇ ಹುಳ ರೋಗ ಏನೇನು ಇರಲ್ಲ, ಆದ್ರೆ ಮರ ಹೋಗಿರುತ್ತೆ. ಕಾರಣ, ಇಡಿಮಂಡಿಗೆ ಮುಖ್ಯವಾದ ಕಾರಣ ಮಣ್ಣಿನ ಗುಣ. ಸೊ ಅದರಿಂದ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಆಧಾರಿತ ಶಿಫಾರಸು ಮಾಡಿದ ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬಳಸ್ಬೇಕು. ಜೊತೆಗೆ ಜೀವಾಣುಗಳ ಬಳಕೆ ಬಹಳ ಮುಖ್ಯ, ಆಮೇಲೆ ಜೀವಾಮೃತ ಬಳಸ್ಬೇಕು. ಸೊ ಇವೆಲ್ಲ ಬಳಸೋದ್ರಿಂದ ನಾವು ಇಡಿಮಂಡಿಗೆಯನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಉತ್ತಮವಾದ ನೀರು ಮಣ್ಣು ಇದ್ರೆ ಅಷ್ಟು ಬೇಗ ಇಡಿಮಂಡಿಗೆ ಬರೋದಿಲ್ಲ. ಸೊ ಆಮೇಲೆ ಗಟ್ಟಿ ಪದರ ಇರುತ್ತೆ ಮಣ್ಣಿನ ಆಳದಲ್ಲಿ, ಒಂದೆರಡು ಗಟ್ಟಿ ಪದರದ ಬೇರುಗಳು ಆಳಕ್ಕೆ ಹೋಗಕ್ಕಲ್ಲ. ಇಂಥ ವಾತಾವರಣ ಬದುಕಿ ನಾವು ಅದಕ್ಕೆ ಶಿಫಾರಸು ಮಾಡಿದ ರಸಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ಜೀವಾಣುಗಳು ಇವೆಲ್ಲವನ್ನು ಬಳಸೋದು. ಆನಂತರ ಇಡಮಂಡಿಗೆಯಲ್ಲಿ ಏನಾದರೂ ಬೇರ್ಕೊಳ್ತದೆ, ಬೇರಿಗೆ ನಾವು ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅಂತಕ್ಕಂಥ ಶಿಲೀಂಧ್ರನಾಶಕ ಮೂರ್ಗನ್ ಒಂದಿಡ್ಕ ಬೇರಿನ ಸುತ್ತ ತೋಯಿಸ್ಬೇಕು ಬೇರಿನ ಸುತ್ತ. ಸೊ ಈ ರೀತಿ ಮಾಡೋದ್ರಿಂದ ಬೇರ್ಕೊಳ್ಳೋದನ್ನ ತಡೆಗಟ್ಟಬಹುದು. ಆಮೇಲೆ ಸುಳಿ ಕೊಳೆ ರೋಗನೂ ಇರುತ್ತೆ. ಸುಳಿ ಕೊಳೆ ರೋಗ ಬಂದು ಸುಳಿ ಕೊಳೆಗೆ ನಾವು ಕಾಪರ್ ಆಕ್ಸೈಡ್ ಕ್ಲೋರೈಡನ್ನು ಸುಳಿವಿಕೆ ನಾವು ಮೂರ್ಗನ್ ಒಂದಿಡ್ಕ ಸುಳಿ ಒಳಗೆ ತೋಯಿಸ್ಬೇಕಾಗುತ್ತೆ. ಸೊ ಈ ರೀತಿ ವಿವಿಧ ಕ್ರಮಗಳನ್ನು ಕೈಗೊಂಡ್ರೆ ನಾವು ಇಡಿಮಂಡಿಗೆ ಸಮಸ್ಯೆಯನ್ನು ಯಶಸ್ವಿಯಾಗಿ ನಾವು ಹತೋಟಿ ಮಾಡಬಹುದು. ಈಗ ಇಷ್ಟೆಲ್ಲ ಒಂದು ಸಮಗ್ರ ಮಾಹಿತಿಯನ್ನ ಅಂತಂದ್ರೆ ನಮ್ಮ ಕೃಷಿಕರು ಅಳವಡಿಸಿಕೊಂಡಾಗ ಈ ಒಂದು ಅಡಿಕೆ ಬೆಳೆಯನ್ನ ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀವಿ. ಹೌದೌದು, ಬೆಳಿಬಹುದು. ಇವೆಲ್ಲ ವಿಧಾನಗಳನ್ನು ಸಮಸ್ಯೆ, ಬರೀ ರಾಸಾಯನಿಕ ರಸಗೊಬ್ಬರಗಳಿಂದಲೇ ನಾವು ಫಸಲು ತಗೊಳ್ತೀವಿ ಅನ್ನೋದು ಕಷ್ಟಕರವಾದ್ದು. ಅದಕ್ಕೆ ಇದಕ್ಕೆ ಸಮಗ್ರ ಬೆಳೆ ನಿರ್ವಹಣೆ ಅಂತ ಕರಿತೀವಿ. ವಿವಿಧ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು. ಇವೆಲ್ಲ ರೀತಿಯ ಕ್ರಮಗಳನ್ನು ಅನುಸರಿಸಿದಾಗ ನಾವು ಉತ್ತಮವಾಗಿ ಅಡಿಕೆ ಬೆಳಿಬೇಕು. ಒಳ್ಳೇದು ಸರ್, ಇಲ್ಲೇ ತನಕ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಅಡಿಕೆ ಬೆಳೆಯನ್ನ ಸಮಗ್ರವಾಗಿ ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಹೋದ್ರೆ ಉತ್ತಮವಾದ ಒಂದು ಬೆಳೆಯನ್ನ ಬೆಳೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಬೇಸಿಗೆ ಕಾಲದಲ್ಲಿ ಅಡಿಕೆ ಬೆಳೆಯ ಸಮಗ್ರ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ, ಫಿನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 13.5 degrees Celsius ಚಾಮರಾಜನಗರ ಸ್ವಯಂಚಾಲಿತ ಹವಾಮಾನ ಕೇಂದ್ರದಲ್ಲಿ ದಾಖಲಾಗಿದೆ. ಅತಿ ಹೆಚ್ಚು ಉಷ್ಣಾಂಶ 38.5 degrees Celsius ಹೊನ್ನಾವರದಲ್ಲಿ ದಾಖಲಾಗಿದೆ. ಮುಂದಿನ 3 ದಿನಗಳವರೆಗೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉಷ್ಣ ಅಲೆಯ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಹೆಚ್ಚು. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಕವಿಯುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 33 degrees Celsius ಹಾಗೂ 18 degrees Celsius ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ದೇವರಾಜ್ ಟಿಎನ್, ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವಿವತ್ತು ಸುರಕ್ಷಿತ ಆಹಾರ ಹಾಗೂ ಆಹಾರ ಸುರಕ್ಷತೆ ಪ್ರತಿ ಪ್ರಜೆಯ ಆದ್ಯ ಅಗತ್ಯಗಳು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಆಹಾರ ಪ್ರತಿ ಜೀವಿಯ ಮೂಲಭೂತ ಅಗತ್ಯ, ಅದೇ ವಿಕಾಸದ ಮೂಲ ಸೆಲೆ. ಭೂಗೋಲದಲ್ಲಿ ಜೀವಿಗಳ ಅಲೆದಾಟವು ಆಹಾರಕ್ಕಾಗಿ ನಿರಂತರವಾಗಿ ನಡೆದಿದೆ. ಇಂದಿಗೂ ನಮ್ಮೆಲ್ಲ ಚಟುವಟಿಕೆಗಳು ಈ ಆಹಾರವನ್ನೇ ಕೇಂದ್ರದಲ್ಲಿರಿಸಿಕೊಂಡು ಪರಿಗಣಿಸಲ್ಪಟ್ಟಿವೆ. ಈ ಹುಡುಕಾಟದಲ್ಲಿ ಜೀವಿಗಳು ವಿಕಾಸದ ಹಾದಿಯನ್ನು ಬಲುದೂರ ಕ್ರಮಿಸಿ ಬಂದಿವೆ. ಏಕಕೋಶ ಜೀವಿಗಳಿಂದ ಈಗ ಅತ್ಯಂತ ಸಂಕೀರ್ಣ ಬಹುಕೋಶ ಜೀವಿಗಳು ಜೀವ ಜಗತ್ತನ್ನು ಪ್ರಸ್ತುತ ತುಂಬಿಕೊಂಡಿವೆ. ಸರಿಯಾದ ಸಮಯಕ್ಕೆ ಅಗತ್ಯವಿದ್ದಷ್ಟು ಆಹಾರ ಸಿಗದ ಕಾರಣ ಅನೇಕ ಜೀವ ಸಂಕುಲವೇ ನಾಶವಾಗಿರುವ ಇತಿಹಾಸವಿದೆ. ಇದೇ ಕಾರಣದಿಂದ ಜೀವ ವೈವಿಧ್ಯತೆಯು ಸಾಧ್ಯವಾಗಿದೆ ಕೂಡ. ಪ್ರಸ್ತುತ ನಾಗರಿಕ ಸಮಾಜದಲ್ಲಿ ಈ 21ನೇ ಶತಮಾನದಲ್ಲಿ ಆಹಾರ ಪ್ರತಿಯೊಬ್ಬರ ಹಕ್ಕು. ಅಗತ್ಯ ಪ್ರಮಾಣ ಹಾಗೂ ಗುಣಮಟ್ಟದ ಆಹಾರವು ಪ್ರತಿ ಜೀವಿಗೂ ಬೇಕು, ಅದು ಮನುಷ್ಯನಿರಲಿ ಸಾಕು ಪ್ರಾಣಿಗಳಿರಲಿ. ಸುರಕ್ಷಿತ ಆಹಾರವೇ ಈ ಆಧುನಿಕ ಸಮಾಜದಲ್ಲಿ ಮರೀಚಿಕೆಯಾಗಿದೆ. ಮೋಸದ ವ್ಯಾಪಾರದ ಸುಳಿಗಳಿಂದಾಗಿ ಆಹಾರ ಸಾಮಗ್ರಿಗಳೆಲ್ಲ ಕಲುಷಿತಗೊಂಡಿವೆ. ನೀರು, ನೆಲ, ಗಾಳಿಗಳ ಜೊತೆ ಆಹಾರ ವಸ್ತುಗಳು ಕಲಬೆರಕೆ ವಸ್ತುಗಳಿಂದಾಗಿ ಹಾನಿಕಾರಕವಾಗಿ ಪರಿಣಮಿಸುತ್ತಿವೆ. ಹೆಚ್ಚಾಗಿರುವ ಜನಸಂಖ್ಯೆಯು ಈ ಕಲಬೆರಕೆಗೆ ಕಾರಣ. ಬೆಲೆ ಹೆಚ್ಚಳದ ಹೊರೆ ಬಹುಸಂಖ್ಯಾತರಿಗೆ ತಾಳಿಕೊಳ್ಳಲು ಕಷ್ಟ ಸಾಧ್ಯ. ಈ ಪರಿಸ್ಥಿತಿಯ ದುರ್ಬಳಕೆ ಮಾಡಿಕೊಳ್ಳುವ ವ್ಯಕ್ತಿಗಳಿಗೆ ತಿಳಿ ಹೇಳುವವರಾರು? ಇದು ರಸ್ತೆ ಬದಿಯ ಆಹಾರದ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ಗಳನ್ನೂ ಬಿಟ್ಟಿಲ್ಲ. ಅಡುಗೆ ಎಣ್ಣೆಯಲ್ಲಿ ಅಗಾಧ ಕಲಬೆರಕೆ ಈಗಿದೆ. ಅಕ್ಕಿ ಬೇಳೆಗಳಲ್ಲಿ ಕಲಬೆರಕೆ ವಸ್ತುಗಳು ಕಂಡುಬರುತ್ತಿವೆ. ಮನಸ್ಸುಗಳು ಮೊದಲು ಕಲುಷಿತಗೊಂಡು ನಂತರ ಈ ಎಲ್ಲ ವಸ್ತುಗಳು ಕಲಬೆರಕೆಗೊಂಡವು, ಅಥವಾ ಈ ಎಲ್ಲ ವಸ್ತುಗಳು ಕಲಬೆರಕೆ ಆಗಿ ನಮ್ಮ ಮನಸ್ಸನ್ನು ಕಲುಷಿತಗೊಳಿಸಿದವು ತಿಳಿಯದಾಗಿದೆ. ಈ ಬಗೆಯ ಆಹಾರದ ಬಳಕೆ ಎಲ್ಲರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದು ನಿಚ್ಚಳವಾಗಿ ಕಾಣುತ್ತಿದೆ. ಔಷಧಿ ಬಳಸದ ದಿನವಿಲ್ಲ, ಔಷಧಿ ಸೇವನೆ ಇರದ ಕುಟುಂಬ ಕಂಡಿಲ್ಲ. ಔಷಧಿ ಅಂಗಡಿಗಳು ಬೀದಿಗೊಂದು ಬಂದು ಆಸ್ಪತ್ರೆಗಳು ಹೆಚ್ಚಾಗುತ್ತಿರುವುದು ಯಾವುದೇ ಆರೋಗ್ಯವಂತ ಸಮಾಜದ ಲಕ್ಷಣವಲ್ಲ. ಇದು ಒಂದು ಮುಖವಾದರೆ ಇನ್ನೊಂದು ವಿನಾಶಕಾರಕ ಸನ್ನಿವೇಶ ಇರುವುದು ಆಹಾರದ ಉತ್ಪಾದನೆಯ ಮೂಲದಲ್ಲಿ. ಆಹಾರದ ಸುರಕ್ಷತೆಯನ್ನು ಹೆಚ್ಚುತ್ತಿರುವ ಜನಸಂಖ್ಯೆಗೆ ಒದಗಿಸುವುದು ಬೃಹತ್ ಸವಾಲೇ ಸರಿ. ಆಹಾರ ಉತ್ಪಾದನಾ ಕ್ಷೇತ್ರವಾದ ಕೃಷಿ ವಲಯದಲ್ಲಿ ವಿಷವಸ್ತುಗಳ ಬಳಕೆ ಹೇರಳವಾಗಿದೆ. ಇಳುವರಿ ಹೆಚ್ಚಿಸುವ ಅಗತ್ಯ ಆಹಾರ ಸುರಕ್ಷತೆಗಾಗಿ ಇದ್ದೇ ಇದೆ. ಈ ದಿಸೆಯಲ್ಲಿ ಆಹಾರದ ಪ್ರಮಾಣವನ್ನು ನಾವು ಭಾರತದಲ್ಲಿ ಗಳಿಸಿದ್ದೇವೆ, ಆದರೆ ಈ ಆಹಾರದ ಗುಣಮಟ್ಟ ಪ್ರಶ್ನಾರ್ಹ. ಮೂಲದಿಂದಲೇ ಕನಿಷ್ಠ ಅಥವಾ ಕಳಪೆ ಗುಣಮಟ್ಟದ ಆಹಾರ ಉತ್ಪಾದನೆ ಆದಾಗ ಪರಿಹಾರ ಕಷ್ಟಸಾಧ್ಯ. ಉಪನಿಷತ್ತಿನೊಂದರ ನುಡಿ ಅನ್ನಂ ಬಹುಕುರ್ವೀತ, ಅರ್ಥಾತ್ ಅನ್ನ ಅಂದರೆ ಆಹಾರವನ್ನು, ಆಹಾರದ ವೈವಿಧ್ಯತೆಯನ್ನು ಹೆಚ್ಚಿಸೋಣ ಎಂಬುದಾಗಿದೆ. ಈ ನುಡಿಯ ಸಾರ ಚೈತನ್ಯದಂತೆ ನಮ್ಮ ಬಹುಮುಖಿ ಆಹಾರ ಸಂಸ್ಕೃತಿಯನ್ನು ನಾವು ಮರುಕಳಿಸಿ ಉಳಿಸಿಕೊಳ್ಳಬೇಕು. ಶ್ರಮದಲ್ಲಿ ಅದ್ದಿದ ದೇಹ, ಶಾಂತಿಯಲ್ಲಿ ಮುಳುಗಿದ ಮನಸ್ಸು ಆರೋಗ್ಯ ಶಾಸ್ತ್ರದಲ್ಲಿ ಆರೋಗ್ಯದ ಗುಟ್ಟು ಎಂದು ಹೇಳಲಾಗಿದೆ. ಪರಿಶ್ರಮದಿಂದ ದುಡಿದ ದೇಹಕ್ಕೆ ಗುಣಮಟ್ಟದ ಆಹಾರವೇ ಅತ್ಯಮೂಲ್ಯ. ಈ ಬಗೆಯ ಆರೋಗ್ಯವಂತ ದೇಹ ಶಾಂತಿಯ ನೆಲವೀಡಾಗುವುದು ಸುಲಭ ಸಾಧ್ಯ. ಸೌಂಡ್ ಬಾಡಿ ಸೌಂಡ್ ಮೈಂಡ್, ಸದೃಢ ದೇಹ ಸುಸ್ಥಿರ ಮನಸ್ಸು, ಎರಡೂ ನಿಕಟ ಸಂಬಂಧ ಉಳ್ಳಂತವು. ನಾವು ಉತ್ಪಾದಿಸುವ ಆಹಾರವು ಆರೋಗ್ಯದ ಸುರಕ್ಷತೆಯನ್ನು ಗ್ಯಾರಂಟಿಗೊಳಿಸಬೇಕು. ದೇಶದ ಪ್ರತಿ ಪ್ರಜೆಯು ಸುರಕ್ಷಿತ ಆಹಾರವನ್ನು ನಿಘಂಟಾದ ಸುರಕ್ಷತೆಯೊಂದಿಗೆ ಪಡೆಯಬೇಕು. ಆಗ ಹೇಳಬಹುದು ನಾವು ಆಹಾರ ಸ್ವಾವಲಂಬಿತನ ಗಳಿಸಿದೆವು ಎಂದು. ಈ ನಿಟ್ಟಿನಲ್ಲಿ ನಾಗರಿಕರಾಗಿ ನಾವು ಕೆಲವು ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತದೆ. ಸಾವಯವ ಆಹಾರ ಬೆಳೆಯುವ ರೈತರಿಗೆ